ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಆಲೂಗೆಡ್ಡೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಚ್ಆರ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಾನ ಸೌಧನ, ನಂತರ ಕೃಷಿ ಲೋಕ ಪ್ರಸಾರವಾಗಲಿದೆ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಈಗಾಗಲೇ ಆಲೂಗೆಡ್ಡೆ ಬಿತ್ತನೆ ಪ್ರಾರಂಭ ಆಗಿದೆ. ಎಂತಹ ಬೀಜವನ್ನು ನಾವು ಆಯ್ಕೆಯನ್ನು ಮಾಡಿಕೊಳ್ಳಬೇಕು, ಬಿತ್ತನೆಯನ್ನು ಮಾಡಲಿಕ್ಕೆ ಸೂಕ್ತವಾದಂತಹ ಕಾಲ ಯಾವುದು, ಯಾವ್ಯಾವ ಕ್ರಮಗಳನ್ನು ಆಧರಿಸಿ ನಾವು ಆಲೂಗೆಡ್ಡೆ ಬೆಳೆಯನ್ನು ಬೆಳೆಯಬಹುದು, ಒಂದು ಒಳ್ಳೆಯ ಫಸಲನ್ನು ಪಡಿಬೇಕು ಅಂತ ಹೇಳಿದರೆ ಹೇಗೆ ನಾವು ಈ ಬೇಸಾಯ ಪದ್ಧತಿಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಉಪನಿರ್ದೇಶಕರಾದ ಡಾಕ್ಟರ್ ಎಚ್ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಆಲೂಗೆಡ್ಡೆ ಬೆಳೆಗೆ ಮತ್ತೆ ಹಾಸನ ಜಿಲ್ಲೆಗೆ ತುಂಬಾ ಅವಿನಾಭಾವವಾದಂತಹ ಒಂದು ಸಂಬಂಧ ಇದೆ. ಇಡೀ ದೇಶದಲ್ಲೇ ಒಂದು ಭಿನ್ನವಾದಂತಹ ಒಂದು ಸಂಬಂಧ. ಹೌದು ಸರ್. ಆ ಕಾರಣಕ್ಕಾಗಿ ಈ ಆಲೂಗೆಡ್ಡೆಯ ಬೆಳೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನು ಅದರ ಪ್ರಾಮುಖ್ಯತೆ, ಅದರ ಬಗ್ಗೆ ತಿಳಿಸಿ. ಈಗ ನಾವು ಆಲೂಗೆಡ್ಡೆ ಕಳೆದ ಒಂದು ತಿಂಗಳಿಂದ ಏನೆಲ್ಲ ಮಾರುಕಟ್ಟೆನಲ್ಲಾಗಲಿ ಅದರ ರೈತರ ತೋಟಗಳ ಬೆಳವಣಿಗೆ ಏನಾಗ್ತಾ ಇದೆ ಅದನ್ನು ನೋಡಿದರೆ ನಮಗೆ ಗಾಬರಿ ಆಗ್ತಾ ಇದೆ. ಹಾಸನ ಜಿಲ್ಲೆ ಭಾರತ ದೇಶದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆಯನ್ನ ಬೆಳೆಯುವಂತಹ ಒಂದು ಪ್ರಮುಖವಾದ ಪ್ರದೇಶ ಮತ್ತು ಏಕೈಕ ಜಿಲ್ಲೆ ಕೂಡ. ತಾವು ಹೇಳಿದ ಹಾಗೆ, ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಈ ಹಂಗಾಮಿನಲ್ಲಿ ಅಂದ್ರೆ ಮುಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆಯನ್ನ ಬೆಳೆದು ಇಡೀ ದೇಶಕ್ಕೆ ಬೇರೆ ಬೇರೆ ಭಾಗಗಳಿಗೆ ತಾಜಾ ಆಲೂಗೆಡ್ಡೆ ರಫ್ತು ನಮ್ಮ ಹಾಸನ ಜಿಲ್ಲೆಯಿಂದ ಆಗ್ತಾ ಇತ್ತು. ಸ್ವಲ್ಪ ಮೇಜರ್ ನಮ್ಮ ಹಾಸನ ಜಿಲ್ಲೆ, ಸ್ವಲ್ಪ ಪ್ರಮಾಣದ ಚಿಕ್ಕಮಗಳೂರು ಧಾರವಾಡ ಜಿಲ್ಲೆಗಳಲ್ಲಿ ಮತ್ತೆ ಬೆಳಗಾವಿ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ರು. ಆದ್ರೆ ಕಾರಣಗಳಿಂದ ಆಲೂಗೆಡ್ಡೆ ಬೆಳೆ ಪ್ರದೇಶ ತುಂಬಾ ಕಡಿಮೆ ಆಗಿದೆ. ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಡಿಸೆಂಬರ್ ಜನವರಿ ತಿಂಗಳುಗಳಲ್ಲಿ ಉತ್ತರ ಭಾರತದ ಪಂಜಾಬ್, ಶಿಮ್ಲಾ, ಉತ್ತರ ಪ್ರದೇಶ, ಗುಜರಾತ್ ಈ ಕಡೆ ಹೆಚ್ಚಿಗೆ ಆಲೂಗೆಡ್ಡೆನ ಬೆಳೆದು ಮತ್ತೆ ಅದನ್ನು ಅವರು ಶೀತಲ ಗೃಹಗಳಲ್ಲಿ ಅಂದ್ರೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಟ್ಟು ವರ್ಷ ಪೂರ್ತಿ ಮಾರಾಟ ಮಾಡ್ತಾ ಇರ್ತಾರೆ ಅವರು. ಸೊ ವರ್ಷ ಪೂರ್ತಿ ನಮ್ಗೆ ಆಲೂಗೆಡ್ಡೆ ಬೇಕಂತ ಹೇಳಿದ್ರೆ ಫ್ರೆಶ್ ಆಲೂಗೆಡ್ಡೆಗಳು ಸಿಗೋದಿಲ್ಲ ನಮಗೆ. ಫ್ರೆಶ್ ಆಲೂಗೆಡ್ಡೆ ಸಿಗಬೇಕು ಅಂತ ಹೇಳಿದ್ರೆ ಅದು ನಮ್ಮ ಈ ಭಾಗದ ಆಲೂಗೆಡ್ಡೆಯಿಂದ ಮಾತ್ರ ಸಾಧ್ಯ. ಸೊ ಅದಕ್ಕೋಸ್ಕರನೇ ಈ ಭಾಗದಲ್ಲಿ ಆಲೂಗೆಡ್ಡೆಯ ಮೇಲೆ, ಅದು ವಿಶೇಷವಾಗಿ ತಾಜಾ ಆಲೂಗೆಡ್ಡೆ ಮೇಲೆ ಇಡೀ ದೇಶದ ಮಾರುಕಟ್ಟೆ ಅವಲಂಬಿತ ಆಗಿತ್ತು. ಕಾರಣಾಂತರಗಳಿಂದ ನಮ್ಮ ಭಾಗದ ಆಲೂಗೆಡ್ಡೆ ಪ್ರದೇಶ ತುಂಬಾ ಕಡಿಮೆ ಆಗಿದೆ. ಈಗ ನಾನು ಬಂದು ಹೀಗೆ ಗಮನ ಕೊಡ್ತಾ ಇದ್ದೆ, ಆಲೂಗೆಡ್ಡೆ ಪ್ರದೇಶ ಈ ವರ್ಷದಲ್ಲಿ ಈಗ ಬಿತ್ತನೆ ಆಗಿರೋದು ನಾವು ನೋಡಿಬಿಟ್ರೆ ಕೇವಲ ಒಂದು 2-2.5 ಸಾವಿರ ಹೆಕ್ಟೇರ್ನಷ್ಟು ಬಿತ್ತನೆ ಆಗಿದೆ. ಅಷ್ಟೇ ಬಿತ್ತನೆ ಆಗಿರುವಂಥದ್ದು, ಅದಕ್ಕಿಂತ ಹೆಚ್ಚಿಗೆ ಬಿತ್ತನೆ ಆಗಿಲ್ಲ. ಹಿಂದೆ 2005 2006 ನೀವು ಇಡೀ ಹಾಸನ ತಾಲೂಕಿಗೆ ಅಥವಾ ಬೇರೆ ಬೇರೆ ತಾಲೂಕುಗಳಿಗೆ ಹೊರಟುಬಿಟ್ರೆ ಇಡೀ ಹಳ್ಳಿ ಹಳ್ಳಿ ನೀವು ಗಮನಿಸಿದ್ರೆ ಆಲೂಗೆಡ್ಡೆನೆ ಬೆಳೀತಾ ಇದ್ರು. ಹಾಗೆ ಈಗ ರೈತರು ಆಲೂಗೆಡ್ಡೆನ ಸಂಪೂರ್ಣವಾಗಿ ತ್ಯಜಿಸಿದಾಗೆ ಕಾಣ್ತಾ ಇದೆ. ಹೀಗೆ ಆದ್ರೆ ಇನ್ನ ಕೇವಲ 3-4 ವರ್ಷಗಳಲ್ಲಿ ಆಲೂಗೆಡ್ಡೆಯನ್ನ ಮರೆಯುವಂತ ಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ದಯಮಾಡಿ ನಾವು ಯಾರು ಅದಕ್ಕೆ ಅವಕಾಶ ಕೊಡಬಾರ್ದು. ನಾವು ಇಲಾಖೆಯವರು, ರೈತರು, ವ್ಯಾಪಾರಸ್ಥರು ಎಲ್ಲ ಒಗ್ಗೂಡಿ ನಾವು ಆಲೂಗೆಡ್ಡೆಯನ್ನ ಒಂದು ಬೆಳೆಯಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಪಡಲೇಬೇಕು. ಅದು ಎಷ್ಟೇ ಕಷ್ಟ ಆಗಲಿ, ರೋಗಗಳಿರ್ಬೋದು, ರುಜಿನಿಗಳಿರ್ಬೋದು, ಬೀಜದ ಸಮಸ್ಯೆಗಳಿರ್ಬೋದು, ಏನೇ ಸಮಸ್ಯೆಗಳಿದನ್ನು ಒಂದು ಬೆಳೆಯನ್ನ ಸರಾಸಕ್ಟಾಗಿ ಒಂದು ಪ್ರದೇಶದಿಂದ ಹೋಗ್ಲಾಡಿಸೋದು ಅಂದ್ರೆ ಬಹಳ ಕಷ್ಟದ ಕೆಲಸ. ಆ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ, ಸೊ ಆಲೂಗೆಡ್ಡೆ ಹೇಳಿದ ಹಾಗೆ ನಮ್ಮ ಈ ಭಾಗದ ಒಂದು ವಾಣಿಜ್ಯ ಬೆಳೆ. ವಾಣಿಜ್ಯ ಬೆಳೆ ಜೊತೆಗೆ ಇಲ್ಲೊಂದು ಭಾವನಾತ್ಮಕ ಬೆಳೆನೂ ಹೌದು ನಮ್ಮ ರೈತರಿಗೆ. ಆ ಇತ್ತೀಚೆಗೆ ಭಾವನೆಗಳನ್ನ ಮರೆತುಬಿಟ್ಟಿದ್ದಾರೆ ಅವರು. ಸೊ ಮರೆತು ಬೇರೆ ಬೇರೆ ಬೆಳೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಒಳ್ಳೆ ಜೋಳ ಬಹಳ ಸುಲಭದ ಬೆಳೆ, ಅದ್ರ ಜೊತೆಗೆ ಶುಂಠಿ ಒಳ್ಳೆ ವಾಣಿಜ್ಯ ಬೆಳೆ. ಸೊ ಈ ರೀತಿ ಬೇರೆ ಬೇರೆ ಬೆಳೆಗಳ ಮೇಲೆ ಅವಲಂಬಿತರಾಗಿರೋದ್ರಿಂದ ಆಲೂಗೆಡ್ಡೆಯನ್ನ ಛೇದಿಸ್ತಾ ಇದ್ದಾರೆ. ಅದ್ರ ದಯಮಾಡಿ, ಆಲೂಗೆಡ್ಡೆ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಮತ್ತೆ ಕೇವಲ 2.5-3 ತಿಂಗಳಿಗೆ ನಮಗೆ ಬೆಳೆ ಬರೋದ್ರಿಂದ ಕಡಿಮೆ ಅವಧಿಯಲ್ಲಿ ಬೇರೆ ಬೇರೆ ಅತಿ ಹೆಚ್ಚು ಶ್ರಮ ಪಡೆದೆ ಬೆಳೆಯುವಂತ ಬೆಳೆ. ಇತ್ತೀಚೆಗೆ ಸ್ವಲ್ಪ ಒಂದ್ 2-3 ಸಿಂಪಡಣೆಗಳನ್ನ ಮಾಡೋದ್ ಬಿಟ್ರೆ ಬೇರೆ ಏನು ಅತಿ ಹೆಚ್ಚು ಶ್ರಮ ಬೇಕಾಗಿಲ್ಲ. ಸೊ ಈ ನಿಟ್ಟಿನ ಆಲೂಗೆಡ್ಡೆನ ನಾವು ಬೆಳಿಬಹುದು. ಸೆಕೆಂಡ್ ಹೇಳಿದ್ರೆ ಆಲೂಗೆಡ್ಡೆ ಬೀಜ ಈಗ ನಮಗೆ ಪಂಜಾಬಿಂದ ಬಂದು ಇಲ್ಲಿ ಶೀತಲ ಗೃಹಗಳಲ್ಲಿ ಸ್ಟೋರ್ ಆಗಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಈಗ ನಮ್ಗೆ ಈಗ ಮಾಹಿತಿ ಪ್ರಕಾರ 1300-1400 ಕ್ವಿಂಟಲ್ಗೆ ಸಿಗ್ತಾ ಇದೆ ಈಗ ಆಲ್ರೆಡಿ 1 ಕ್ವಿಂಟಲ್. ಸೊ ಇದ್ರಗಳು ಮುಂದೆನಾದ್ರು ಈಗ ಮಳೆ ಶುರುವಾಗ್ತದಿನ್ನ ಭೂಮಿ ತಂಪಾಗ್ತದೆ, ಈಗ ಹೆಚ್ಚಿಗೆ ಮುಂದೆ ಬಂದು ಎಷ್ಟು ಸಾಧ್ಯ ಅಷ್ಟು ಆಲೂಗೆಡ್ಡೆ ಬೆಳೆದಕ್ಕೆ ಪ್ರಯತ್ನ ಪಡಿ. ಕೊಯ್ಲಾದ ನಂತರ ಒಳ್ಳೆ ದರ ಸಿಕ್ಕುವಂತ ಅವಕಾಶನೂ ಇರ್ತದೆ. ಅಂದ್ರೆ ರೈತರು ಬೇರೆ ರೀತಿ ಯೋಚನೆ ಮಾಡಿದೆ, ಎಸ್ಪೆಷಲಿ ಯುವಕರು. ಈಗ ಹಿಂದೆ ಏನಾಗ್ತಿತ್ತು, ಹಿಂದೆ ಒಂದು ಜನರೇಷನ್ ಇತ್ತು ನಮ್ಮಲ್ಲಿ, ಅವರೆಲ್ಲ ಈಗ ಸೈಲೆಂಟ್ ಆಗಿದ್ದಾರೆ. ಅವರು ಅವ್ರು ಆಲೂಗೆಡ್ಡೆ ಬಿಟ್ಟರೆ ಬೆಳೆ ಬೆಳೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಈಗಲೂ ನಾವು ಹಿಂದೆ ಮಾರುಕಟ್ಟೆಗೆ ಹೋದ್ರೆ ವಯಸ್ಸಾದವರು, ಹೆಚ್ಚಿಗೆ ವಯಸ್ಸಾದವರೇ ಬಂದು ಆಲೂಗೆಡ್ಡೆ ತಗೊಂಡೋಗಿ ಬೆಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈಗ ಆ ಜನರೇಷನ್ ಹೋಗ್ತಾ ಇದೆ ಅನ್ನೋ ಕಾಣ್ತದೆ. ಹೊಸ ಜನರೇಷನ್ ಬರ್ತಾ ಇದೆ, ರೈತರ ಯುವ ರೈತರುಗಳು ಬರ್ತಾ ಇದ್ದಾರೆ. ಯುವಕರು ಹೆಚ್ಚಿಗೆ ಈ ಕಡೆ ಗಮನ ಕೊಡಬೇಕು, ಸ್ವಲ್ಪ ಆಲೂಗೆಡ್ಡೆ ಬೇಸಾಯದ ಬಗ್ಗೆ, ಆಲೂಗೆಡ್ಡೆ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಂಡು ಖಂಡಿತ ಆಲೂಗೆಡ್ಡೆನ ಬೆಳೆದ್ರೆ ಆಲೂಗೆಡ್ಡೆಗೆ ಒಂದು ಉತ್ತಮ ಅವಕಾಶ ಇದೆ, ರೈತರಿಗೂ ಸಹ ಆದಾಯ ಪಡೆದಕ್ಕೆ ಉತ್ತಮ ಅವಕಾಶ ಇದೆ. ಯಾಕೆ ಇಷ್ಟೊಂದು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಆಲೂಗೆಡ್ಡೆಯನ್ನು ಬೆಳಿಲಿಕ್ಕೆ? ಸರ್, ಏನಾಗಿದೆ ಆಲೂಗೆಡ್ಡೆ, ನಾನು ಈಗಾಗಲೇ ಹೇಳಿದಾಗೆ ರೈತರಿಗೆ ಅಥವಾ ವಿಶೇಷವಾಗಿ ಸುಲಭ ಆಗ್ಬೇಕು, ನಮಗೆ ಎಲ್ಲ ಸುಲಭ ಬೆಳಿಬೇಕು. ನಾವು ಈಗ ಜೋಳ ಒಂದ್ಸಲ ಬಿತ್ತನೆ ಮಾಡೋದು, ಒಂದೆರಡು ಕೂರ್ಗೆ ಹೊಡೆಯೋದು, ಒಂದೆರಡು ಸಲ ಗೊಬ್ಬರ ಹಾಕೋದು, ನೀರು ಕೊಡೋದು, ಮುಗ್ದೋಯ್ತು ಅಷ್ಟೇ. ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಏನೋ ಇತ್ತೀಚೆಗೆ ಒಂದೆರಡು ಮೂರು ಸೈನಿಕ ಹುಳು ಮತ್ತೆ ಈ ರೀತಿ ಬಂದಿರೋದ್ರಿಂದ ಒಂದೆರಡು ಔಷಧಿಗಳನ್ನ ಹೊಡಿತಾರೆ. ಅದು ಬಿಟ್ಟರೆ ಬೇರೆ ಏನು ಅದಕ್ಕೆ ಬೇಸಾಯ ಕ್ರಮಗಳಿಲ್ಲ, ತೃಪ್ತಿಯಾಗಿ ಇದೆ. ಮತ್ತೆ ಸರ್ಕಾರದಿಂದ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ, ಮತ್ತೆ ಒಂದು ಅಶ್ಯೂರ್ಡ್ ಮಾರುಕಟ್ಟೆ ಇದೆ. 1900 2000 2100 ತನಕ ಮಾರಾಟ ಮಾಡಿದ್ದಾರೆ. ನಮ್ಮ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ದರ ಆಲ್ಮೋಸ್ಟ್ 1275 ರೂಪಾಯಿ ಹೋದ ವರ್ಷ ಇತ್ತು, ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸೊ ಆನಿಟಲ್ ಏನಾಗಿದೆ, ಒಂದು ಕನಿಷ್ಠ ದರ, ಇನ್ನೊಂದು ಸುಲಭ ಅನ್ನೋ ಇದ್ರ ಮೇಲೆ ಎಲ್ಲ ಮೆಕ್ಕೆಜೋಳ ಕಡೆಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಶುಂಠಿ ಸ್ವಲ್ಪ ಬರ್ತಾ ಇದೆ, ಶುಂಠಿಯನ್ನ ಈಗ ಎಲ್ಲಿ ಸ್ವಲ್ಪ ನೀರಾವರಿ ವ್ಯವಸ್ಥೆ ಇದೆಲ್ಲ ಶುಂಠಿನೇ ಬೆಳೀತಾ ಇದ್ದಾರೆ. ಸೊ ಎಲ್ಲ ಕಾರಣಗಳಿಂದ ಈ ಆಲೂಗೆಡ್ಡೆ ಆದ್ರೆ ಏನಾಗಿದೆ, ಎಲ್ಲರಿಗೂ ಬೇಸರ ಆಗಿದೆ. ಆಲೂಗೆಡ್ಡೆ ಏನು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅಂಗಮರಿ ರೋಗ ಬಂದ್ಬಿಟ್ರೆ ಇಡೀ ಆಲೂಗೆಡ್ಡೆ, ನಾವು 2 ತಿಂಗಳು ಬೆಳೆದಂತ ಆಲೂಗೆಡ್ಡೆ ಸಂಪೂರ್ಣವಾಗಿ ನಾಶ ಆಗ್ತದೆ, ಗೆಡ್ಡೆಗಳೇ ಕೊಳ್ತೋಗ್ತದೆ, ಗಿಡಗಳೇ ಕೊಳ್ತೋಗ್ತದೆ, ಮತ್ತೆ ಉತ್ತಮ ಬೀಜಗಳು ಸಿಗ್ತಾ ಇಲ್ಲ ನಮಗೆ. ಈ ಎಲ್ಲ ಸಮಸ್ಯೆಗಳಿಂದ ಆಲೂಗೆಡ್ಡೆಯನ್ನು ಬಿಟ್ಟು ಅವರು ಬೇರೆ ಬೆಳೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಮುಂದೆ ಹೇಳೋಣ ತಾಂತ್ರಿಕತೆಗಳಿದೆ, ಅದನ್ನು ಉಪಯೋಗ ಮಾಡಿಕೊಂಡು ನೀವು ಮಾಡಿದ್ದಾರೆ ಆಲೂಗೆಡ್ಡೆಯನ್ನು, ನೀವು ನಿಮ್ಮ ಬೀಜದಿಂದಲೇ ನಿಮ್ಮ ಆಲೂಗೆಡ್ಡೆಯನ್ನು ಬೆಳೆದಕ್ಕೆ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ನಾವು ರೈತರಿಗೆ ಮನವಿ ಮಾಡಬೇಕಾಗ್ತದೆ. ಆಲೂಗೆಡ್ಡೆ ಬಿತ್ತನೆಯನ್ನು ಮಾಡಲಿಕ್ಕೆ ಸೂಕ್ತವಾದಂತಹ ಕಾಲ ಯಾವುದು? ಮೇ ಕೊನೆ ವಾರದಿಂದ ಪ್ರಾರಂಭ ಮಾಡಿ ಜೂನ್ 3ನೇ ವಾರದವರೆಗೆ ಅವಕಾಶ ಇದೆ. ಏನಾಗ್ತದೆ, ಮೇ ಕೊನೆ ವಾರದಲ್ಲಿ ಬೇರೆ ಬೇರೆ ಮಳೆಗಳು ಶುರುವಾಗ್ತದೆ, ಬರಣಿ ಆ ಮಳೆಗಳು ಶುರುವಾದಾಗ ಏಪ್ರಿಲ್ ಮೇ ನಲ್ಲಿ ಇದ್ದಂತ ವಾತಾವರಣ ಬದಲಾವಣೆಯಾಗಿ ಸ್ವಲ್ಪ ತಂಪಾಗಲಿಕ್ಕೆ ಶುರುವಾಗ್ತದೆ. ವಾತಾವರಣ ತಂಪಾಗ್ತದೆ, ಭೂಮಿ ತಂಪಾಗ್ತದೆ. ವಾತಾವರಣ ತಂಪಾಗಿ ಭೂಮಿ ತಂಪಾಗಲೇಬೇಕು ಆಲೂಗೆಡ್ಡೆ ಬಿತ್ತನೆ ಮಾಡಲಿಕ್ಕೆ. ನಾವು ಭೂಮಿ ತಂಪಾಗಲು ಆಲೂಗೆಡ್ಡೆ ಬಿತ್ತನೆ ಮಾಡಿದ್ರೆ ಆ ಭೂಮಿ ಕಾವಿಗೆ ಆಲೂಗೆಡ್ಡೆ ಕೊಳ್ತೋಗ ಅವಕಾಶಗಳು ಜಾಸ್ತಿ ಇರ್ತವೆ. ಅದರಿಂದ ಒಂದೆರಡು ಒಳ್ಳೆ ಮಳೆ ಬಿದ್ದು ಭೂಮಿ ಸಂಪೂರ್ಣವಾಗಿ ತಂಪಾಗಿ ಅದಾದ್ಮೇಲೆ ಈ ಸಮಯದಲ್ಲಿ ನಾನು ಏನ್ ಹೇಳಿದೆ, ಮೇ ಕೊನೆ ವಾರದಿಂದ ಜೂನ್ 3ನೇ ವಾರದವರೆಗೆ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದು 2-3 ದಿನ ಒಂದು ವಾರ ಎಕ್ಸ್ಟೆನ್ಷನ್ ಏನು ಸಮಸ್ಯೆ ಇಲ್ಲ ಬಿತ್ತನೆ ಮಾಡಿದ್ರೆ. ರೈತರುಗಳು ಆ ಸಮಯದಲ್ಲಿ ಮಾತ್ರ ಬಿತ್ತನೆ ಮಾಡ್ಲಿಕ್ಕೆ ಯೋಚನೆ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದೇನು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ಭೂಮಿ ತಂಪಾಗಬೇಕು, ಒಳ್ಳೆ ಒಂದ್ 2-3 ಮಳೆ ಬಿದ್ದು ಇವರು ಭೂಮಿನ ಸಿದ್ಧ ಮಾಡ್ಕೊಂಡು ಭೂಮಿ ಸಂಪೂರ್ಣವಾಗಿ ತಂಪಾದ ಆಲೂಗೆಡ್ಡೆಯನ್ನು ಹಾಕಿದ್ರೆ ಆಲೂಗೆಡ್ಡೆ ಮೊಳಕೆ ಪ್ರಮಾಣ ಚೆನ್ನಾಗಿರ್ತದೆ, ಕೊಳೆಯುವ ಪ್ರಮಾಣ ಕಡಿಮೆ ಇರ್ತದೆ. ಸಾಕಷ್ಟು ತಳಿಗಳು ಆಲೂಗೆಡ್ಡೆಯಲ್ಲೂ ಕೂಡ ಇದ್ದಾವೆ. ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿ ಯಾವುದು, ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ? ಈಗ ನಮ್ಮ ಭಾಗಕ್ಕೆ ಈಗ ಪ್ರಸಕ್ತವಾಗಿ ನಾವು ಕುಫ್ರಿ ಜ್ಯೋತಿಯನ್ನ ಜಾಸ್ತಿ ಬೆಳೀತಾ ಇದ್ದೀವಿ. ಹೌದು, ಜೊತೆಗೆ ಈಗ ಕುಫ್ರಿ ಹಿಮಾಲಿನಿ ಬಂದಿದೆ, ಬೇರೆ ಬೇರೆ ತುಂಬಾ ವೆರೈಟಿಗಳು ಬಂದಿದೆ ಈಗ, ಕುಫ್ರಿ ಕುಬೇರ, ಕುಫ್ರಿ ಹಿಮಾಲಿನಿ, ಕುಫ್ರಿ ಸೂರ್ಯ, ಸೀರಿಯಸ್ ಅನೇಕ ವೆರೈಟಿಗಳು ಬಂದು ಇವೆಲ್ಲ ಸ್ವಲ್ಪ ನಮ್ಮಲ್ಲಿ ಬರುವಂತ ಅಂಗಮರಿ ರೋಗಕ್ಕೆ ರೆಸಿಸ್ಟೆನ್ಸ್ ಸಹ ಇದೆ ಅದಕ್ಕೆ. ಸೊ ಅದರಿಂದ ಈ ನಿಟ್ಟಿನಲ್ಲಿ ರೈತರುಗಳು ನಮ್ಮ ಇಲಾಖೆಯನ್ನ ಅಥವಾ ಸಂಶೋಧನಾ ಕೇಂದ್ರಗಳನ್ನ ಸಂಪರ್ಕ ಮಾಡಿ ಒಳ್ಳೆ ವೆರೈಟಿ ಯಾವ್ದನ್ನ ಹಾಕ್ಬೋದು ನಾವು. ರೈತರಿಗೇನು ಅಭಿಲಾಷೆ ಅಂತ ಹೇಳಿದ್ರೆ, ಕುಫ್ರಿ ಜ್ಯೋತಿ ವೆರೈಟಿಗೆ ಒಳ್ಳೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತದೆ. ಯಾಕಂತ ಹೇಳಿದ್ರೆ, ಕುಫ್ರಿ ಜ್ಯೋತಿ ಒಳ್ಳೆ ದುಂಡಾಗಿ ಒಳ್ಳೆ ಚರ್ಮ ಶೈನಿಂಗ್ ಇದ್ದು ಒಳ್ಳೆ ಚೆನ್ನಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ ಅದು ಟೇಬಲ್ ಪರ್ಪಸ್ಗೆ, ಅಂದ್ರೆ ಅಡುಗೆ ಊಟ ಮಾಡಿ ತಿನ್ಲಿಕ್ಕೆ. ಜೊತೆಗೆ ಅದು ಚಿಪ್ಸ್ ವೆರೈಟಿಗೂ ಸಹ ಹೋಗ್ತದೆ, ಚಿಪ್ಸ್ ಕಾರಣಕ್ಕೂ ಸಹ ಹೋಗ್ತದೆ. ಸೊ ಹಾಗೆ ಹೆಚ್ಚಿಗೆ ಉಪಯೋಗ ಆಗೋದ್ರಿಂದ ಕುಫ್ರಿ ಜ್ಯೋತಿ ಕಡೆಗೆ ರೈತರು ಹೆಚ್ಚಿಗೆ ಜಾಸ್ತಿ ಗಮನ ಕೊಡ್ತಾರೆ. ಆದ್ರೆ ಕುಫ್ರಿ ಜ್ಯೋತಿ ಸ್ವಲ್ಪ ನಮ್ಮ ಈ ಭಾಗಕ್ಕೆ ಆಗಮನ ರೋಗಕ್ಕೆ ತುತ್ತಾಗ ಅವಕಾಶಗಳು ಜಾಸ್ತಿ ಇರೋದ್ರಿಂದ, ಜೊತೆಗೆ ಚಿಪ್ಸ್ ವೆರೈಟಿಗಳು ಜಾಸ್ತಿ ಬಂದಿದೆ ಈಗ, ಪ್ರೈವೇಟ್ ವೆರೈಟಿಗಳು ಬಂದಿದೆ ಈಗ, ನಮ್ಮದು ಈ ಪೆಪ್ಸಿ ವೆರೈಟಿಗಳು ಬಂದಿದೆ, ಬೇರೆ ಬೇರೆ ವೆರೈಟಿ FC ಸೀರೀಸ್ ಅಂತ ಬಂದಿದೆ ಈಗ, ಇವೆಲ್ಲ ವೆರೈಟಿಗಳು ಬಂದಿದೆ ಇದು. ಸೊ ಎಲ್ಲಿ ಅಂಗಮರಿ ರೋಗದ ಅವಳಿ ಕಡಿಮೆ ಇರ್ತದೆ ಅಲ್ಲೆಲ್ಲ ಈ ನಮ್ಮ ಚಿಪ್ಸ್ ವೆರೈಟಿಗಳನ್ನ ಬೆಳೆದ್ರೆ ತುಂಬಾ ಅನುಕೂಲ ಆಗ್ತದೆ ರೈತರಿಗೆ. ಚಿಪ್ಸ್ ವೆರೈಟಿ ಜೊತೆಗೆ ಎಲ್ಲೆಲ್ಲಿ ಅಂಗಮರಿ ರೋಗ ಇದೆಯೋ ಅಲ್ಲೆಲ್ಲ ಈ ಕುಫ್ರಿ ಸೂರ್ಯ, ಕುಫ್ರಿ ಹಿಮಾಲಿನಿ, ಕುಫ್ರಿ ಸೂರ್ಯ ಇವೆಲ್ಲ ಅಂಗಮರಿ ರೋಗಗಳಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಶಕ್ತಿ ಇರೋದ್ರಿಂದ ಇವನ್ನ ಬೆಳೆದಿದ್ದೆ ಆದ್ರೆ ಅಂಗಮರಿ ರೋಗದಿಂದ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ರೈತರುಗಳು ಯಾವುದೇ ತಳಿಯನ್ನು ಆಯ್ಕೆ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಎಸ್ಪೆಷಲಿ ಏನಾಗ್ತದೆ, ಇವ್ರು ಮಾರ್ಕೆಟ್ಗೆ ಹೋಗ್ತಾರೆ, ಕುಫ್ರಿ ಜ್ಯೋತಿ ಸಿಕ್ಬಿಡ್ತಾರೆ, ತಂದು ಹಾಕ್ತಾ ಇರ್ತಾರೆ. ಕೆಲವೊಂದ್ಸಲ ಕುಫ್ರಿ ಜ್ಯೋತಿ ನಮ್ಮ ಇದಕ್ಕೆ ಅಂಗಮರಿ ರೋಗಕ್ಕೆ ಜಾಸ್ತಿ ತುತ್ತಾಗೋದ್ರಿಂದ ಸೊ ಬೆಳೆ ನಷ್ಟ ಆಗೋ ಸಂಭವ ಜಾಸ್ತಿ ಇರ್ತದೆ. ಅದರಿಂದ ರೈತರು ಅಲ್ಲಿ ವಾತಾವರಣ ನೋಡ್ಕೊಂಡು ಆ ಭೂಭಾಗದ ಅವಗುಣವನ್ನು ನೋಡ್ಕೊಂಡು ಅಲ್ಲಿ ಅಕಸ್ಮಾತ್ ಅಲ್ಲಿ ಅಗಮಾರಿ ರೋಗ ಬೇರೆ ಬೇರೆ ರೋಗಗಳು ಅವಳು ಜಾಸ್ತಿ ಇದ್ರೆ ಸೊ ಆ ವೆರೈಟಿನ ಬಿಟ್ಟು ಅಥವಾ ಪೆಪ್ಸಿ ಅಥವಾ ಈ ರೀತಿ ಚಿಪ್ಸ್ ವೆರೈಟಿಗಳನ್ನ ಬಿಟ್ಟು ನಮ್ಮ ಈ ಕುಫ್ರಿ ಹಿಮಾಲಿನಿ ಅಥವಾ ಕುಫ್ರಿ ಸೂರ್ಯ ವೆರೈಟಿಗಳಿಗೆ ಬಂದ್ರೆ ಖಂಡಿತವಾಗಿಯೂ ಆಲೂಗೆಡ್ಡೆನ ಬೆಳೆಯಕ್ಕೆ ಅವಕಾಶ ಇದೆ. ಇದರಲ್ಲಿ ನಾವು ಈಗಲೂ ಪ್ರಚಾರ ಮಾಡ್ತಾ ಇದ್ದೀವಿ, ಸ್ವಲ್ಪ ಆಸಕ್ತಿ ತೋರಿಸಿ ಬೆಳೆ ಬೆಳೆದಿದ್ದಾದ್ರೆ ಅನುಕೂಲ ಆಗ್ತದೆ. ಆಲೂಗೆಡ್ಡೆ ಬಿತ್ತನೆಯ ನಂತರ ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ನಾವು ಒಳ್ಳೆಯ ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ? ಸರ್, ಈಗ ನಾವಲ್ಲೇ ಚರ್ಚೆ ಮಾಡಿರೋ ಹಾಗೆ ಆಲೂಗೆಡ್ಡೆ ಒಂದು ಅಲ್ಪಕಾಲದ ಬೆಳೆ. ಹೌದು, ನಾವು ಹೆಚ್ಚಿಗೆ ಏನಾದ್ರ ಬಗ್ಗೆ ಜಾಸ್ತಿ ಸಮಯ 6 ತಿಂಗಳು ಕಾಲವನ್ನ ಬೇಕಿಲ್ಲ ಕಳೆಯುವಂತ ಅವಕಾಶ ಇಲ್ಲ. ಇಲ್ಲಿ ಸರ್ ಒಂದ್ಸಲ ಬಿತ್ತನೆ ಆದ್ಮೇಲೆ ಆಲೂಗೆಡ್ಡೆ ಬೀಜವನ್ನ ತಂದ್ಮೇಲೆ ಸ್ವಲ್ಪ ನೆರಳಿನಲ್ಲಿ ಅದನ್ನ ಸ್ಪ್ರೆಡ್ ಮಾಡಿ ಆ ನಂತರ ಅದನ್ನ ಒಳ್ಳೆ ಮೊಳಕೆ ಬಂದ ನಂತರ ನಮ್ಮ ಬೆವಿಸ್ಟೀನ್ ಅಥವಾ ಸಾಫ್ ಅಥವಾ ನಮ್ಮ ಮ್ಯಾಂಕೋಜಬ್ ಈ ರೀತಿ ಔಷಧಿಗಳ ಜೊತೆ ಸ್ವಲ್ಪ ಅದನ್ನ ಎದ್ದಿ ದ್ರಾವಣವನ್ನ ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಬೇಕಾಗ್ತದೆ. ಅದು ಸಾಲಿಂದ ಸಾಲಿಗೆ 2 ಅಡಿ 1.5 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ರೈತರು ಗಮನ ಕೊಡಬೇಕಾಗ್ತದೆ. ಎರಡನೇದು ನೀರಾವರಿ ವ್ಯವಸ್ಥೆಗೆ ಇಲ್ಲ ಆಯಿಸುವ ನೀರು ಪದ್ಧತಿನ ಆಲ್ಮೋಸ್ಟ್ ಮಾಡ್ತಾರೆ ಅಥವಾ ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ನೀರಾವರಿ ಮಾಡಿದ್ರೆ ಬಾರಿ ಒಳ್ಳೆದು. ಜೊತೆಗೆ ಹನಿ ನೀರಾವರಿ ಮಾಡಿದ್ರೆ ಮಾತ್ರ ಇನ್ನೂ ಒಳ್ಳೆದು. ನೀರಾವರಿ ಪದ್ಧತಿಯಿಂದ ಈ ರೋಗ ಹರಡುವಿಕೆ ನಾವು ಖಂಡಿತವಾಗಿ ಕಡಿಮೆ ಮಾಡಬಹುದು. ಸೊ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ರೆ ಇನ್ನೂ ಒಳ್ಳೆಯದು. ಜೊತೆಗೆ ಬಿತ್ತನೆ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಮೇಲ್ಗೊಬ್ಬರವಾಗಿ ಯೂರಿಯಾ ಮತ್ತೆ ರಂಜಕ ಗಂಧಕವನ್ನು ಕೊಟ್ಟರೆ ಬಹಳ ಅನುಕೂಲ ಆಗ್ತದೆ. ಅದಾದ ನಂತರ ಮೇಲ್ಗೊಬ್ಬರವಾಗಿ ಗೊಬ್ಬರಗಳನ್ನ ಕೊಡಬಹುದು ನಾವು. ಸೊ ಗೊಬ್ಬರ ಜೊತೆಗೆ ಕೂರಿಗೆ ಹೊಡೆಯುವಂಥದ್ದು. ಸೊ 20-25 ದಿವಸ ಆದ ನಂತರ ಮತ್ತೊಮ್ಮೆ ಸಾಲುಗಳ ಮಧ್ಯೆ ನೇಗಿಲು ಹೊಡೆದು ಆ ಮಣ್ಣನ್ನು ಬುಡಕ್ಕೆ ಆರಾಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಗೊಬ್ಬರವನ್ನು ಕೊಟ್ಟು ಒಂದು 2 ಸಲ ನೇಗಿಲು ಹೊಡೆದ್ರೆ ಸೊ ಗೆಡ್ಡೆಗಳು ಬರಲಿಕ್ಕೆ ಅನುಕೂಲ ಆಗ್ತದೆ. ಅದು ಅಂತರ ಬೇಸಾಯ ಪದ್ಧತಿಗಳನ್ನು ಹೊಡೆಸಿಕೊಂಡ್ರೆ ಆಮೇಲೆ ಕಳೆ ಬಂದ್ರೆ ಅಕಸ್ಮಾತ್ ಈ ರೀತಿ ಸಾಲುಗಳ ಮಧ್ಯೆ ನೇಗಿಲು ಹೊಡೆಯೋದ್ರಿಂದ ಕಳೆನೂ ಸಹ ಕೀಳುವಂತ ಅವಕಾಶಗಳು ಕಡಿಮೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ 2 ಸಲ ರೈತರುಗಳು ಒಂದು ಮಧ್ಯ ನೇಗಿಲು ನೋಡಿಯುವಂಥದ್ದು ಮಣ್ಣು ಕೊಡುವಂಥದ್ದು ಆ ರೀತಿ ಅವಕಾಶಗಳನ್ನು ನೋಡ್ಕೊಂಡು ಇಂಟರ್ಕಲ್ಟಿವೇಷನ್ ಏನು ಬಹಳ ಸುಲಭ ಇದೆ. ಇದರಲ್ಲಿ ಏನು ಅಂತ ದೊಡ್ಡ ಪ್ರಮಾಣದ ಇಂಟರ್ಕಲ್ಟಿವೇಷನ್ ಏನಿಲ್ಲ. ಒಂದ್ಸಲ ಬಿತ್ತನೆ ಮಾಡುವಾಗ ಒಂದ್ಸಲ ಉಳುಮೆ ಮಾಡ್ತಾರೆ, ಗಿಡ ಹುಟ್ಟುತ್ತದೆ, ಹುಟ್ಟಾದ್ಮೇಲೆ ಒಂದು 20-25 ದಿವಸ ಆದ್ಮೇಲೆ ಒಂದ್ಸಲ ನೇಗಿಲು ಹೊಡಿತಾರೆ ಗೊಬ್ಬರ ಕೊಟ್ಟು. ಅದಾದ ನಂತರ ಅವಕಾಶ ಇದ್ರೆ ಒಂದು 35-40 ದಿವಸಕ್ಕೆ ಮತ್ತೊಮ್ಮೆ ನೇಗಿಲು ಹೊಡಿತಾರೆ, ಅಲ್ಲಿಗೆ ಮಣ್ಣು ಚೆನ್ನಾಗಿ ಎರಡು ಕಡೆ ಕುಳಿತುಕೊಳ್ತದೆ. ಸೊ ಇಂಟರ್ಕಲ್ಟಿವೇಷನ್ ತುಂಬಾ ಅಂತರ ಬೇಸಾಯ ತುಂಬಾ ಇದರಲ್ಲಿ ಸುಲಭ ಇರೋದ್ರಿಂದ ಸೊ ಈ ರೀತಿ ಬೇಸಾಯ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಬಹಳ ಅನುಕೂಲ. ಅದನ್ನ ರೈತರು ನಾವು ಮನವಿ ಮಾಡೋದೇನು ಅಂತ ಹೇಳಿದ್ರೆ ಆದಷ್ಟು ನೀರಾವರಿ ಪದ್ಧತಿಗಳಿಗೆ ಹೋದ್ರೆ ಅನುಕೂಲ ಆಗ್ತದೆ. ಯಾವೆಲ್ಲ ರೋಗ ಮತ್ತು ಕೀಟಗಳು ಬರೋ ಅಂತ ಸಾಧ್ಯತೆ ಇರುತ್ತೆ, ಬರದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಅಂತ? ಈಗ ಆಲೂಗೆಡ್ಡೆನಲ್ಲಿ ಪ್ರಮುಖವಾಗಿ ನಮಗೆ ಒಂದು ರೋಗ ಮಾತ್ರ ನಮ್ಮನ್ನ ಕಾಡದೇ ಇರ್ತದೆ, ಅದರಲ್ಲಿ ಅಂಗಮರಿ ರೋಗ. ಅದರಲ್ಲಿ 2 ಇದೆ, ಒಂದು ಬೇಗನೆ ಬರುವಂತ ಅಂಗಮರಿ ರೋಗ ಮತ್ತೆ ತಡಾಂಗಮರಿ ರೋಗ, 2 ಇದೆ. ಸೊ ಬೇಗ ಬರುವಂತ ಅಂಗಮರಿ ರೋಗ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ ಭಾಗದಲ್ಲಿ ಕಾಣ್ತಾ ಇಲ್ಲ. ಅದು ಬಂದು ನಾವು ನಿಯಂತ್ರಣ ಮಾಡಬಹುದು, ದೊಡ್ಡ ಸಮಸ್ಯೆ ಏನಲ್ಲ. ಆದರೆ ತಡಾಂಗಮರಿ ರೋಗ ನಮ್ಮಲ್ಲಿ ಬಹಳ ನಮ್ಮ ಬೆಳೆಗಾರರಿಗೆ ನಮ್ಮ ಆಲೂಗೆಡ್ಡೆ ಪ್ರದೇಶ ಕಡಿಮೆ ಆಗಲಿಕ್ಕೆ ಅಥವಾ ನಮ್ಮ ಭೂಭಾಗದಿಂದ ಆಲೂಗೆಡ್ಡೆ ಬೆಳೆ ಸಂಪೂರ್ಣವಾಗಿ ಇವತ್ತು ಏನಾಗ್ತದೆ ಅದು ಕಡಿಮೆ ಆಗಲಿಕ್ಕೆ ಈ ತಡ ಅಂಗಮರಿ ರೋಗನೇ ಪ್ರಮುಖ ಕಾರಣ. ಈ ಇದರಿಂದ ನಾವು ಅಂಗಮರಿ ರೋಗವನ್ನು ತಡಲೇಬೇಕಾಗ್ತದೆ. ಅದಕ್ಕೆ ನಾವು ರೋಗ ಬಂದ ನಂತರ ಸಿಂಪರಣೆ ಮಾಡೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚೆನೆ ನಾವು ಒಂದು 2-3 ಸಿಂಪರಣೆಗಳನ್ನ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಅದರಲ್ಲಿ ಮೊದಲನೇ ಸಿಂಪರಣೆ ಈಗ ನಾವೆಲ್ಲ ರೆಕಮೆಂಡ್ ಮಾಡುವಂಥದ್ದು ಮ್ಯಾಂಕೋಜಬ್. ಮ್ಯಾಂಕೋಜಬ್ ಬಹಳ ಒಳ್ಳೆಯ ಔಷಧಿ, ಈ ಪ್ರಿವೆಂಟಿವ್ ಆಗಿ ಶಿಲೀಂಧ್ರ ನಾಶಕಗಳನ್ನ ಹತೋಟಿ ಮಾಡಲಿಕ್ಕೆ ಒಳ್ಳೆ ಔಷಧಿ ಅದು. ಅಂಗಮರಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ಸುಮಾರು ಬೆಳೆ ಒಂದು 30-35 ದಿವಸ ಇದ್ದಾಗ ಮ್ಯಾಂಕೋಜಬ್ ಔಷಧಿಯನ್ನ ಒಂದು 2-2.5 ಗ್ರಾಮ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡುವಂಥದ್ದು ಒಂದು ಬಹಳ ಅನುಕೂಲ ಆಗ್ತದೆ. ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ ಅಥವಾ ಸ್ಟೆಪ್ಟೋಮೈಸಿನ್ ಅನ್ನು ಮಿಕ್ಸ್ ಮಾಡ್ಕೊಂಡು ಸಿಂಪರಣೆ ಮಾಡಿದರೆ ಆಗ ನಾವು ಬ್ಯಾಕ್ಟೀರಿಯಲ್ ವಿಲ್ಟು ಪ್ಲಸ್ ನಮ್ದು ಅಂಗಮರಿ ರೋಗ ಎರಡನ್ನೂ ಸಹ ತಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಮಾಡ್ಬೋದು. ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಡ್ರೆಂಚ್ ಮಾಡಿದರೂ ಒಳ್ಳೇದಾಗ್ತದೆ, ಬುಡಕ್ಕೆ ನಾವು ಸುರ್ಕೊಂಡು ಹೋದ್ರೂ ಅನುಕೂಲ ಆಗ್ತದೆ. ಸೊ ಈ ರೀತಿಯಾಗಿ ಮ್ಯಾಂಕೋಜಬ್ ಔಷಧಿ, ಅದ್ರ ಜೊತೆಗೆ ಮಾರ್ಕೆಟ್ನಲ್ಲಿ ಏನಾಗ್ತದೆ ಈಗ ತುಂಬಾ ಹೊಸ ಔಷಧಿಗಳು ಬಂದಿದೆ. ಈಗಾಗಲೇ ಅಂಗಮರಿ ರೋಗನ ಹತೋಟಿ ಮಾಡಲಿಕ್ಕೆ ತುಂಬಾ ಹೊಸ ಹೊಸ ಕಂಪನಿಗಳು ಹೊಸ ಹೊಸ ಔಷಧಿ, ಈಗ ಬಾಯರ್ ಕಂಪನಿದೆ ಬೇರೆ ಬೇರೆ ಔಷಧಿಗಳಿದೆ ಅಥವಾ ಇಂಡೋಫಿಲ್ ಕಂಪನಿದು ಬೇರೆ ಬೇರೆ ಔಷಧಿಗಳಿದೆ, ಸಿಂಜೆಂಟಾ ಕಂಪನಿದು ಬೇರೆ ಬೇರೆ ಔಷಧಿಗಳಿದೆ. ಈ ರೀತಿ ಬೇರೆ ಬೇರೆ ಔಷಧಿಗಳು ಬಂದಿರೋದ್ರಿಂದ ರೈತರುಗಳು ನಮ್ಮ ಇಲಾಖಾಧಿಕಾರಿಗಳನ್ನ ಅಥವಾ ನಮ್ಮ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಆ ಸಮಯದಲ್ಲಿ ಏನು ಮಾರ್ಕೆಟ್ನಲ್ಲಿ ಔಷಧಿಗಳು ಲಭ್ಯ ಇದೆ, ಆಮೇಲೆ ಪ್ರತಿ ವರ್ಷಕ್ಕೂ ಪ್ರತಿ ಸೀಸನ್ಗೂ ಏನಾಗ್ತದೆ ಅಲ್ಲಿ ಮಾಲಿಕ್ಯೂಲ್ಸ್ ಚೇಂಜ್ ಆಗ್ತಾ ಇರ್ತವೆ. ಈಗ ಶಿಲೀಂಧ್ರನಾಶಕಕ್ಕೆ ನಾವು ಒಂದೇ ಔಷಧಿಯನ್ನು ಒಂದೇ ಶಿಲೀಂಧ್ರನಾಶಕವನ್ನು ಹೊಡಿತಾ ಇದ್ರೆ ಅದಕ್ಕೆ ಅದು ಇದಾಗಿಬಿಡ್ತದೆ, ಏನು ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ ಆ ಫಂಗಸ್ಗೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ, ಬೇರೆ ಔಷಧಿಗಳನ್ನ ರೆಕಮೆಂಡ್ ಮಾಡ್ತೀವಿ. ನಮ್ಮ ರೈತರುಗಳು ಏಕಾಏಕಿ ಸುಮ್ಮನೆ ಅಂಗಡಿಗೆ ಹೋಗಿ ಏನೋ ಒಂದು ಔಷಧಿ ತಂದು ಹೊಡೆದಿನಲ್ಲದೆ ಅದು ನಷ್ಟನೇ ಅವರಿಗೆ. ಈ ರೀತಿ ನಮ್ಮ ಶಿಫಾರಸಿನ ಮೇರೆಗೆ ಔಷಧಿಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ರೋಗವನ್ನು ಹತೋಟಿ ಮಾಡಲಿಕ್ಕೆ ಅನುಕೂಲ ಇದೆ. ಒಂದು ರೈತರುಗಳು ನಾವೇನು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಸುಮಾರು 70-75 ದಿವಸ ತನಕ ನಾವು ಗಿಡವನ್ನು ಕಾಪಾಡ್ಕೊಬಿಟ್ರೆ ಇನ್ನು ಆಗಡೋದು 10-15 ದಿವಸಕ್ಕೆ ನಮಗೆ ಫಸಲು ಬಂದ್ಬಿಡ್ತದೆ, ಸಮಸ್ಯೆ ಇಲ್ಲ. ಸೊ ಕನಿಷ್ಠ ಪಕ್ಷ ಒಂದು 3 ಸಿಂಪಡಣೆಗಳನ್ನ ತಗೊಳ್ಳಬೇಕಾಗ್ತದೆ, 2-3 ಸಿಂಪಡಣೆಗಳು ಗರಿಷ್ಠ ಒಂದು 4-5ಕ್ಕೆ ಹೋಗ್ಬೋದು. ಸೊ ಆ ಸಂದರ್ಭದಲ್ಲಿ ರೈತರುಗಳು ಮನವರಿಕೆ ಮಾಡೋ ಏನಂತ ಮನವರಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಇಲಾಖಾಧಿಕಾರಿಗಳನ್ನ ಅಥವಾ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅವರನ್ನ ಮಾಹಿತಿಯನ್ನು ಪಡೆದು ಸಿಂಪಡಣೆ ಮಾಡೋದು ಬಹಳ ಅನುಕೂಲ. ಸೊ ಈ ರೋಗ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ನಾವು ನೋಡುವಂತದ್ದು ಕರಿಕಡ್ಡಿ ರೋಗ. ಅಂದ್ರೆ ಮಾಮೂಲಿ ಆಡು ಭಾಷೆಯಲ್ಲಿ ಕರಿಕಡ್ಡಿ ರೋಗ ಅಂತ ಕರಿಜು ನಾವು, ಆದ್ರೆ ವಾಸ್ತವಾಂಶವಾದ ಕರಿಕಡ್ಡಿ ರೋಗ ಅಲ್ಲ, ಅದು ಕೀಟ ಮೈಟ್ಸ್ ಇನ್ಫೆಕ್ಷನ್ ಆಗಿರ್ತದೆ. ಅದಕ್ಕೆ ಸಣ್ಣ ಕೀಟ ಅದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಅದು ಎಲೆಯ ಕೆಳಭಾಗದಲ್ಲಿ ಸೇರ್ಕೊಂಡು ರಸ ಇರ್ತಾ ಇರೋದ್ರಿಂದ ಎಲೆಯ ಮೇಲ್ಭಾಗ ಸ್ವಲ್ಪ ನಮ್ಗೆ ಒಣದಾಗೆ ಕಪ್ಪು ಕಡ್ಡಿಗಳೆಲ್ಲ ಕಪ್ಪು ಆಗ್ತವೆ, ಅದಕ್ಕೆ ಕರಿಕಡ್ಡಿ ರೋಗ ಅಂತ ಕರೀತಾರೆ ಅದನ್ನ. ಸೊ ಇದನ್ನ ಸಿಂಪಡಣೆ ಮಾಡ್ಲಿಕ್ಕೆ ಯಾವ್ದಾದ್ರು ಗಂಧಕ ಯುಕ್ತ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ಯಾದ್ರೆ ಇದನ್ನ ಹತೋಟಿ ಮಾಡಬಹುದು ನಾವು. ಅದೇ ಯಾವುದೇ ರೈತರು ಸ್ವಲ್ಪ ನಮ್ಮ ಇಲಾಖೆನ ಸಂಪರ್ಕ ಇಟ್ಕೊಂಡ್ರೆ ಆ ಔಷಧಿಗಳನ್ನ ತಂದು ಏನಾಗಿದೆ ಅಂತ ತೋರಿಸಿದ್ರೆ ಯಾವ ರೋಗ ಅಂತ ನಮ್ಮ ಅಧಿಕಾರಿಗಳು ಹೇಳಿ ಅವರಿಗೆ ಅದಕ್ಕೆ ಸೂಕ್ತವಾದ ಔಷಧಿಗಳನ್ನ ಶಿಫಾರಸ್ ಮಾಡ್ತಾರೆ. ಸೊ ಆ ಪ್ರಕಾರ ಇರೋದು ಪ್ರಮುಖವಾಗಿ 2 ರೋಗ ನಮ್ಮಲ್ಲಿ, ಒಂದು ಕರಿಕೊಡ್ಡಿ ಕೀಟ, ಇನ್ನೊಂದು ನಮ್ಮ ಅಂಗಮಾರಿ ರೋಗ. ಸೊ ನಾವು ಅಂಗಮಾರಿ ರೋಗವನ್ನ ತಡೆದಿದ್ದೆ ಆದ್ರೆ ಖಂಡಿತವಾಗಿನೂ ಆಲೂಗಡ್ಡೆಗೆ ಒಳ್ಳೆ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರ ಮಾಡಿ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡು ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ಆಲೂಗಡ್ಡೆ ಬೆಳೆಯಲ್ಲಿಯೂ ಕೂಡ ಹನಿ ನೀರಾವರಿಯನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿದ್ರೆ, ಹೌದು, ಏನೆಲ್ಲ ತಾಂತ್ರಿಕತೆ ಲಭ್ಯ ಇದ್ದಾವೆ, ಇಲಾಖೆಯಿಂದ ಏನಾದರೂ ಅದಕ್ಕೆ ಪ್ರೋತ್ಸಾಹ ಸಿಗುತ್ತಾ ಹೇಗೆ? ಖಂಡಿತ. ಈಗ ನಾವು ಹೇಗೆ ಬೇರೆ ತರಕಾರಿ ಬೆಳೆಗಳಿಗೆ ಅಥವಾ ಬೇರೆ ವಾಣಿಜ್ಯ ಬೆಳೆಗಳಿಗೆ ಅಥವಾ ಬೇರೆ ದೊಡ್ಡ ತೋಟದ ಬೆಳೆಗಳಿಗೆ ಯಾವ ರೀತಿ ಸಬ್ಸಿಡಿನ ಕೊಡ್ತೀವಿ, ನಮ್ಮಲ್ಲಿ ಆಲೂಗಡ್ಡೆಗೂ ಸಹ ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗಲೇ ನಮಗೆ ಟೊಮೆಟೋಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ, ಬದನೆ ಸಬ್ಸಿಡಿ ಕೊಡ್ತಾ ಇದೀವಲ್ಲ, ಅದೇ ರೀತಿಯಲ್ಲಿ ಆಲೂಗಡ್ಡೆಗೂ ಸಹ ಸಬ್ಸಿಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸುಮಾರು 1 ಎಕರೆಗೆ 30-35 ಸಾವಿರ ಸಬ್ಸಿಡಿ ನಮ್ಮಲ್ಲಿ ಸಿಗ್ತದೆ. ಸೊ ಖರ್ಚು ಅವರಿಗೆ ಅವರು ಜಮೀನು ಆಧಾರದ ಮೇಲೆ ಒಂದು 40-50 ಸಾವಿರ ಖರ್ಚಾಗಬಹುದು ಅವರು. ಸೊ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಮಗೆ ಆಲೂಗಡ್ಡೆನಲ್ಲೂ ಸಹ ನೀರು ಅಳವಡಿಸಿಕೊಂಡು ಬೆಳೆದ್ರೆ ಪ್ರಮುಖವಾಗಿ ರೋಗವನ್ನು ಅವಾಯ್ಡ್ ಮಾಡೋದು ತುಂಬಾ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಮಳೆ ಬಿದ್ದಾಗ ಆಗೋದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನು ಹಾಕಿದ್ರೆ ರೋಗ ಹರಡೋದು ಎಲೆಗಳಿಂದ ಎಲೆಗಳಿಗೆ, ಆದ್ರಿಂದ ಸೊ ಆ ನೀರು ಪುಟಿಯುವಂಥದ್ದು ನೀರು ಹರಿದೋಗೋ ಇದರಿಂದ ಅದು ರೋಗ ಬೇಗ ಬೇಗ ಹರಡ್ತದೆ ಅದು. ಸೊ ನೀರಾವರಿ ಪದ್ಧತಿ ಅಲ್ಲೇ ಗಿಡದ ಬುಡದಲ್ಲಿ ನೀರು ಬೀಳೋದ್ರಿಂದ ಮತ್ತೆ ಅವ್ರದ್ದು ಕಡಿಮೆ ಹೋಗೋದ್ರಿಂದ ಸೊ ನಾವು ರೋಗವನ್ನು ಹತೋಟಿ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ರೈತರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ಏನೆಲ್ಲ ಅಂತರ್ ಬೆಳೆಯನ್ನ ಅಥವಾ ಮಿಶ್ರ ಬೆಳೆಯನ್ನ ಆಲೂಗಡ್ಡೆಯಲ್ಲಿ ಮಾಡಬಹುದು? ವಿಶೇಷವಾಗಿ ಆಲೂಗಡ್ಡೆ ಏನಾಗ್ತದೆ, ಇದೇ ಬಹಳ ಅಲ್ಪಕಾಲದ ಬೆಳೆ. ಹೌದು, ಇದು ಒಂದು 8-9 ತಿಂಗಳು ಬೆಳೆ ಅಲ್ಲ. ಸೊ ಅಲ್ಪಕಾಲದ ಬೆಳೆ ಆಗಿರೋದ್ರಿಂದ ಇಲ್ಲಿ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆ ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ಯಾಕೆಂದ್ರೆ ಆಲ್ರೆಡಿ ಒಂದು 75-85 ದಿವಸಕ್ಕೆ ಬಂದ್ಬಿಡ್ತದೆ ಬೆಳೆ. ಸೊ ಅದರಿಂದ ನಾವು ರೈತರುಗಳು ಯೂಸ್ವಲಿ ಏನ್ ಮಾಡ್ತಾರೆ, ಮುಂಗಾರಿನಲ್ಲಿ ಈ ಬೆಳೆನ ಬೆಳೆದು ಹಿಂಗಾರಿಗೆ ಹಿಂಗಾರು ಪ್ರಾರಂಭವಾಗಿಂತ ಮುಂಚೆನೆ ಆ ಜಮೀನಿಗೆ ರಾಗಿ ಅಥವಾ ಜೋಳ ಅಥವಾ ಬೇರೆ ಬೆಳೆ ಆಗಿ ವಾಡಿಕೆ ಇತ್ತು. ಹೌದು, ಸೊ ಈ ಕಂಪ್ಲೀಟ್ ಒಂದೇ ಬೆಳೆ ಮಾಡ್ತಾ ಇದ್ದಾರೆ, ಎಲ್ಲ ಜೋಳನೇ ಮಾಡ್ತಾ ಇದ್ದಾರೆ. ಈಗ ಅಂತರ ಬೆಳೆ ಮಿಶ್ರ ಬೆಳೆಗಿಂತ ಈ ಬೆಳೆ ಮೇಲೆ ಗಮನ ವಹಿಸಿ ಏಕಾಗ್ರತೆ ವಹಿಸಿ ಬೆಳೆದು ಬಹಳ ಮುಖ್ಯ ಇದರಲ್ಲಿ. ಹಾಗಾಗಿ ಅದು ಒಂದಷ್ಟು ತರಕಾರಿ ಹತ್ರದೆಲ್ಲ ಹಾಕಳ ಅಂತದ್ದಿದೆ, ಒಂದಷ್ಟು ಮೂಲಂಗಿ. ಹೌದು, ಅದೇನಾಗ್ತದೆ ತವಿಳದ ಕರೆಕ್ಟ್ ಮೂಲಂಗಿ ಬೆಳ್ಕೊಳ್ಬಹುದು. ಆದ್ರೆ ನಾನು ಹೇಳೋದು, ಯಾಕೆಂದ್ರೆ ಆಲೂಗಡ್ಡೆ ಬೆಳೆ ನೋಡ್ರೆ ಗೊತ್ತಾಗ್ತದೆ 30 ದಿವಸಕ್ಕೆ ಸ್ಪ್ರೆಡ್ ಆಗಿಬಿಡ್ತದೆ ಅದು. ಹೌದು, ಅದು ಸಾಲಿನ ಸಾಲಿಗೆ ಆಲ್ರೆಡಿ ನಾವು 1-2 ಅಡಿ ಕೊಟ್ಟಿರ್ತೀವಿ, ಸ್ಪ್ರೆಡ್ ಕಂಪ್ಲೀಟ್ ಮುಚ್ಚೋಗ್ತದೆ ಸಾಲದು, ನಾವು ಆಮೇಲೆ ಮಣ್ಣು ಕೊಡ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ರೈತರು ತವಿಳದಾಗೆ ಟ್ರೈ ಮಾಡಬಹುದು, ಮಾಡಬಾರ್ದು ಅಂತಲ್ಲ, ಆದ್ರೆ ನಾವು ಆಲೂಗಡ್ಡೆಗೆ ಗಮನ ಕೊಡಬೇಕಾಗಿರೋದ್ರಿಂದ ರೋಗ ಜಾಸ್ತಿ ಇದೆ ಇದರಲ್ಲಿ, ಮತ್ತು 2 ಬಾರಿ ಮಣ್ಣು ಕೊಡಬೇಕಾಗ್ತದೆ, ಅದೆಲ್ಲ ಇರೋದ್ರಿಂದ ಅಂತರ ಬೆಳೆ ಮಿಶ್ರ ಬೆಳೆ ಬಗ್ಗೆ ಗಮನ ಕೊಡೋದ್ರ ಜೊತೆಗೆ ಅದನ್ನ ಆಲೂಗಡ್ಡೆ ಗಮನ ಕೊಟ್ಟು ಜೊತೆಗೆ ಹಿಂಗಾರಿಗೆ ಏನ್ ಬೆಳೆ ಬೆಳಿಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡ್ರೆ ಸೊ ಆಲೂಗಡ್ಡೆನ ಬೆಳಿಬಹುದು, ಹಿಂಗಾರಿ ಇನ್ನೊಂದು ಬೆಳೆನ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಈ ಸಂದರ್ಶನ ಪ್ರಾರಂಭ ಆದಂತ ಆರಂಭದಲ್ಲಿ ತಾವು ಹೇಳಿದ್ರಿ, ಸ್ವಲ್ಪ ಹೆಚ್ಚು ಶ್ರಮವನ್ನ ಬೇಡೋದ್ರಿಂದ ಕೃಷಿ ಕಾರ್ಮಿಕರನ್ನ ಕೇಳೋದ್ರಿಂದಾಗಿ ಆಲೂಗಡ್ಡೆ ಬೆಳೆ ಬಗ್ಗೆ ನಿರಾಸಕ್ತಿಯನ್ನ ನಮ್ಮ ಕೃಷಿಕರು ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಆಲೂಗಡ್ಡೆಯಲ್ಲಿ ಯಾಂತ್ರೀಕರಣವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿದ್ದಾವೆ? ಖಂಡಿತ ಇದೆ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ಆಲೂಗಡ್ಡೆನಲ್ಲಿ ಈಗ ಆಲೂಗಡ್ಡೆ ಬಿತ್ತನೆ ಮಾಡಲಿಕ್ಕೆ ಬಿತ್ತನೆ ಮಿಷಿನ್ಗಳು ಸಹ ಬರ್ತಾ ಇದೆ. ಈಗ ಆಲೂಗಡ್ಡೆ ಬಿತ್ತನೆ ಮಾಡಲಿಕ್ಕೆ ಬಿತ್ತನೆ ಮಿಷಿನ್ ಬರ್ತಾ ಇದೆ. ಆಲೂಗಡ್ಡೆ ಬಿತ್ತನೆ ಮಾಡಾದ್ಮೇಲೆ ನಾನು ಹೇಳಿದೆ ಮಣ್ಣು ಕೊಡೋದು ಅಂತ, ಅದ್ರಿಗೆ ಈಗ ಸಣ್ಣ ಸಣ್ಣ ಯಂತ್ರಗಳು ಬಂದಿದೆ. ಈಗ ನಮ್ಮಲ್ಲಿ ರೋಟೋಬೋಟರ್ ಟೈಪ್ ಸಣ್ಣ ಸಣ್ಣ ಯಂತ್ರಗಳು ಬಂದಿರೋದ್ರಿಂದ ಖಂಡಿತವಾಗಿಯೂ ನಾವು ಆ ಸಣ್ಣ ಯಂತ್ರಗಳನ್ನ ಉಪಯೋಗ ಮಾಡ್ಕೊಂಡು ಆಲೂಗಡ್ಡೆಗೆ ಮಣ್ಣನ್ನ ಚೆನ್ನಾಗಿ ಕೊಡಬಹುದು. ನಾವು ಈ ನಾವು ಹಸುಗಳನ್ನ ಅಥವಾ ನೇಗಿಲಿಂದ ಮಣ್ಣು ಕೊಡೋ ಅವಶ್ಯಕತೆ ಬೀಳೋದಿಲ್ಲ. ಆಗ ಅವಾಗ ಮಣ್ಣು ಗಿಡಗಳ ಬುಡಗಳಿಗೆ ಚೆನ್ನಾಗಿ ಬೀಳೋದ್ರ ಜೊತೆಗೆ ಅಲ್ಲೇನಾಗ್ತದೆ, ಮಣ್ಣು ಬೇಗ ಸಡಿಲ ಆಗ್ತದೆ, ಗೆಡ್ಡೆಗಳು ಅಭಿವೃದ್ಧಿ ಆಗಲಿಕ್ಕೆ. ಸೊ ಆ ನಿಟ್ಟಿನಲ್ಲಿ ನಾವು ಗಮನ ಕೊಡಬೇಕಾಗ್ತದೆ. ಸೊ ಆ ರೀತಿ ಸಣ್ಣ ಸಣ್ಣ ರೋಟೋವೇಟರ್ಗಳು ಬರ್ತಾ ಇದೆ, ಕಳೆ ತೆಗಲಿ ಕಳೆ ಯಂತ್ರಗಳು ಬರ್ತಾ ಇದೆ, ಸಿಂಪರಣೆ ಮಾಡಲಿಕ್ಕೆ ಒಳ್ಳೊಳ್ಳೆ ಸಿಂಪರಣೆ ಯಂತ್ರಗಳು ಬರ್ತಾ ಇದೆ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಡ್ರೋನ್ ಮೂಲಕ ಸಿಂಪರಣೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮನುಷ್ಯರು ಕಾಲಿಂದ ನಡ್ಕೊಂಡು ಹೋಗೋದು, ಸಾಲಲ್ಲಿ ನಡ್ಕೊಂಡು ಹೋಗೋದಂದ್ರೆ ಆ ರೋಗಾಣುಗಳು ಒಂದಿನ ಒಂದ್ ಕಡೆ ಸುಲಭ ಮೂವ್ ಆಗ್ತಾವೆ. ನಮ್ಮ ಕಾಲಿಗೆ ಇಲ್ಲೊಂದು ರೋಗ ಇದ್ರೆ ಅಲ್ಲಿ ಕಾಲಿಗೆ ನಮ್ಗೆ ಅದು ರೋಗ ಸರಿ ಅಂದ್ರೆ ನಮ್ಮ ಕಾಲಿಗೆ ಬಿದ್ದು ಅದ್ರ ಮೇಲೆ ಬೀಳೋದ್ರಿಂದ ಮತ್ತೆ ಇನ್ನೊಂದು ಗಿಡಕ್ಕೆ ತಾಗಿದ್ರೆ ಅದು ರೋಗಗಳಿಗೆ ಸುಲಭವಾಗಿ ಸ್ಪ್ರೆಡ್ ಆಗಿಬಿಡ್ತದೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಯಂತ್ರಗಳನ್ನ ಉಪಯೋಗ ಮಾಡ್ಕೊಂಡು ನಾವು ಸಿಂಪರಣೆ ಮಾಡಿದ್ದೆ ಆದ್ರೆ ಆಲೂಗೆಡ್ಡೆಯನ್ನ ಚೆನ್ನಾಗಿ ಬೆಳಿಬಹುದು. ಜೊತೆಗೆ ಈಗ ಡ್ರೋನ್ ಸಿಂಪರಣೆ ಅಂತ ಬರ್ತಾ ಇದೆ. ಮತ್ತೆ ಏನಾಗ್ತದೆ, ರೋಗಗಳು ಎಲೆ ಕೆಳಭಾಗದಲ್ಲಿ ಇರ್ತವೆ. ನಾವು ಸಿಂಪರಣೆ ಮಾಡಿದಾಗ ಬಹಳ ಪವರ್ಫುಲ್ ಆಗಿ ಸಿಂಪರಣೆ ಮಾಡಬೇಕು. ಅದು ಔಷಧಿ ಎಲೆ ಕೆಳಭಾಗ ಹೋಗಬೇಕಾಗ್ತದೆ, ಎಲೆ ಮೇಲ್ಭಾಗ ಹೋಗಬೇಕಾಗ್ತದೆ. ಸೊ ಏನಾಗ್ತದೆ, ರೋಗ ಚೆನ್ನಾಗಿ ಹತೋಟಿ ಆಗ್ತದೆ. ಆ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಸಿಂಪರಣೆ ಯಂತ್ರಗಳನ್ನ, ಜೊತೆಗೆ ಕೊಯ್ಲು ಮಾಡಲಿಕ್ಕೆ ಈಗ ಆಲ್ರೆಡಿ ಕೊಯ್ಲು ಮಾಡೋ ಯಂತ್ರಗಳು ಸಹ ಬರ್ತಾ ಇದೆ, ಅದನ್ನು ಉಪಯೋಗ ಮಾಡಬಹುದು. ಜೊತೆಗೆ ಪ್ಯಾಕಿಂಗ್ ಗ್ರೇಡಿಂಗ್ ಮಾಡಲಿಕ್ಕೆ ಪ್ಯಾಕಿಂಗ್ ಮಿಷಿನ್ ಸಹ ಬರ್ತಾ ಇದೆ, ಗ್ರೇಡಿಂಗ್ ಮಾಡಲಿಕ್ಕೆ. ಅದನ್ನ ಸೈಜಿನ ಆಧಾರದ ಮೇಲೆ, ಗಾತ್ರದ ಆಧಾರದ ಮೇಲೆ ದಪ್ಪ, ಮೀಡಿಯಮ್, ಸಣ್ಣ, ಅತಿ ಸಣ್ಣ, ಈ ರೀತಿ ಏನಾದ್ರು ಗ್ರೇಡ್ ಮಾಡಿ ನಂತರ ಅದನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡಲಿಕ್ಕೂ ಅವಕಾಶ ಇದೆ. ಅಂತ ಆದ್ರೆ ಯಂತ್ರಗಳು ಸಹ ಬರ್ತಾ ಇದೆ. ಜೊತೆಗೆ ಆಲೂಗಡ್ಡೆ ಬೆಳೆದಲ್ಲಿ ಸಹ ಯಂತ್ರಗಾರಿಕೆ ಬಹಳ ಮುಖ್ಯ ಇದೆ. ಅದಕ್ಕೆ ನಾವು ಸಾಕಷ್ಟು ಪ್ರಮೋಟ್ ಮಾಡ್ತಾ ಇದ್ದೇವೆ. ರೈತರು ಸಹ ತಮ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ನಮ್ಮ ಇಲಾಖೆಯ ಸಂಪರ್ಕ ಮಾಡಿ ಅರ್ಜಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ಯಾಂತ್ರೀಕರಣ ಯೋಜನೆಯಡಿ ಆಲೂಗಡ್ಡೆ ಬೆಳೆಗೆ ನಾವು ಯಂತ್ರಗಳನ್ನ ಕೊಡೋದ್ರ ಜೊತೆಗೆ ಆಲೂಗಡ್ಡೆ ಬೆಳೆಯನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಏನು ಆಲೂಗಡ್ಡೆ ಬೆಳೆಯ ಬಿತ್ತನೆ ಬೀಜದ ಒಂದು ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಕುಡಿಕಾಂಡ ಸಸಿಗಳನ್ನು ನಾವು ಕಳೆದ ಒಂದು 2 ವರ್ಷದಿಂದ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಅದರ ಪರಿಸ್ಥಿತಿ ಹೇಗಿದೆ? ಈ ಕುಡಿಕಾಂಡ ವಿಧಾನದಲ್ಲಿ ಆಲೂಗಡ್ಡೆಯನ್ನು ಬೆಳೆಯೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ? ಈಗಾಗಲೇ ನಾವು ಸಾಕಷ್ಟು ಕುಡಿಕಾಂಡ ಸಸಿಗಳ ಬಗ್ಗೆ ನಾವು ಪ್ರಚಾರ ಕೊಟ್ಟಿದ್ದೀವಿ. ಹೌದು, ನಮ್ಮೆಲ್ಲ ಜನಪ್ರತಿನಿಧಿಗಳು ಮತ್ತು ರೈತರುಗಳು, ರೈತ ನಾಯಕರುಗಳು ಮತ್ತು ಒಳ್ಳೊಳ್ಳೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಎಲ್ಲರಿಗೂ ನಾವು ಇದ್ರ ಬಗ್ಗೆ ಪ್ರಚಾರ ಕೊಟ್ಟಿದ್ದೀವಿ. ಈಗ ನಾವು 3 ವರ್ಷದಿಂದ ಇದನ್ನು ಶುರು ಮಾಡಿದ ಸಂದರ್ಭದಲ್ಲಿ ಆಲೂಗೆಡ್ಡೆಯನ್ನು ಗಿಡದಿಂದಲೂ ಸಹ ಬೆಳಿಬಹುದಾ ಅನ್ನೋ ಪ್ರಶ್ನೆ ರೈತರು ತಲೆಯಲ್ಲಿತ್ತದು. ಏನು ಆಲೂಗೆಡ್ಡೆ ಮೊದಲಿಂದ ಗೆಡ್ಡೆಲಿ ಬೆಳ್ಕೊಂಡು ಬಂದವರು ಮುಂದೆ ಸಲ ನೀವು ಗಿಡದಿಂದ ಆಲೂಗೆಡ್ಡೆನೆ ಬೆಳಿಬಹುದು ಅಂತ ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಯಿತು. ಟೊಮೆಟೊ ಗಿಡ ನೋಡಿದ್ವಿ, ಬದನೆ ಗಿಡ ನೋಡಿದ್ವಿ, ಆಲೂಗೆಡ್ಡೆ ಗಿಡ ನೋಡಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈ ಕುಡಿ ಕಾಂಡ ಸಸಿಗಳ ತಂತ್ರಜ್ಞಾನದಿಂದ ನಾವು ಆಲೂಗೆಡ್ಡೆ ಗಿಡಗಳನ್ನ ಈ ನಮ್ಮ ಲ್ಯಾಬ್ನಲ್ಲಿ ಉತ್ಪಾದನೆ ಮಾಡಿ ನಂತರ ಅದನ್ನ ನರ್ಸರಿಗಳಿಗೆ ತಂದು ಅದನ್ನ ಮಲ್ಟಿಪ್ಲೈ ಮಾಡಿ ನಂತರ ಅದನ್ನ ರೈತರಿಗೆ ಕೊಡ್ತೀವಿ. ರೈತರುಗಳು ತಮ್ಮ ತೋಟದಲ್ಲಿ ಅದನ್ನ ಹೊಲದಲ್ಲಿ ಅದನ್ನ ಬಿತ್ತನೆ ಮಾಡ್ಕೊಂಡ್ರೆ ಅದರಿಂದ ಒಳ್ಳೆ ಗುಣಮಟ್ಟದ ತಾಜಾ ಆಲೂಗೆಡ್ಡೆಗಳು ಸಿಗ್ತವೆ ನಮಗೆ. ನಮಗೆಲ್ಲ ಗೊತ್ತಿರಲಿ, ಪಂಜಾಬ್ನಲ್ಲೂ ಸಹ 1ನೇ ಜನರೇಷನ್ 2ನೇ ಜನರೇಷನ್ ಏನು ಆಲೂಗೆಡ್ಡೆನೆ ಬೆಳೀತಾರವರು, ಅವರು ಈ ತಂತ್ರಜ್ಞಾನದಿಂದಲೇ ಬೆಳೆಯುವಂಥದ್ದು. ಅವರು ಕುಡಿಕಾಂಡ ಸಸಿಗಳನ್ನ ತಂದು ಅದನ್ನು ನಾಟಿ ಮಾಡಿ ನಂತರ ಅದನ್ನು 2-3 ಸಲ ಮಲ್ಟಿಪ್ಲೈ ಮಾಡಿ ಸುಮಾರು ನಮಗೆ ಕೊಡುವಂಥದ್ದು 7ರಿಂದ 8ನೇ ಜನರೇಷನ್ ಬೀಜಗಳನ್ನ ಕೊಡ್ತಾರೆ ಅವರು. ಆದರೆ ನಾವು ರೈತರುಗಳು ನಮ್ಮ 1 ಕುಂಟೆ ಜಮೀನಿನಲ್ಲಿ ಈ ವರ್ಷ ಈ ಕುಡಿಕಾಂಡ ಸಸಿಗಳನ್ನ ನೆಟ್ಕೊಂಡ್ರೆ 1 ಕುಂಟೆ ಜಮೀನಿಗೆ ಕನಿಷ್ಠ ಪಕ್ಷದ 40-50 ಚೀಲ ಆಲೂಗೆಡ್ಡೆ ಸಿಗ್ತವೆ ಅವರಿಗೆ. ಅದನ್ನು ಮುಂದಿನ ಹಿಂಗಾರಿಗೆ ಆ 40 ಚೀಲ ಆಲೂಗೆಡ್ಡೆನ ಹಾಕೊಂಡ್ರೆ ಅವ್ರಿಗೆ ಕನಿಷ್ಠ 400-450 ಚೀಲಗಳು ಆಲೂಗೆಡ್ಡೆ ಸಿಗ್ತವೆ ಅವರಿಗೆ. ಅದನ್ನ ಮುಂದಿನ ಮುಂಗಾರಿಗೆ ವಾಣಿಜ್ಯವಾಗಿ ಮಾರಾಟ ಮಾಡೋದು ಅದನ್ನ. ಆ ನಿಟ್ಟಿನ ರೈತರುಗಳು ಯೋಚನೆ ಮಾಡಬೇಕಾಗ್ತದೆ. ಸೊ ಗಿಡದಿಂದ 1 ಕುಂಟಲ್ನ ಬೆಳೆ ಪ್ರಾರಂಭ ಮಾಡಿದ್ರೆ ಮುಂದಿನ ಮುಂಗಾರಿಗೆ ನಾವು ಆಲ್ಮೋಸ್ಟ್ 10ರಿಂದ 15 ಎಕರೆಗೆ ಬೇಕಾಗುವಷ್ಟು ಆಲೂಗೆಡ್ಡೆ ಬೀಜಗಳನ್ನ ರೈತರಿಗೆ ಒದಗಿಸಬಹುದು. ನಾವೇ ಉತ್ಪಾದನೆ ಮಾಡ್ಕೋಬಹುದು. ಈಗ ನಾವು ಬೇರೆ ಬೇರೆ ಬೆಳೆಗಳಲ್ಲಿ ರಾಗಿಲಿ ಅಥವಾ ಭತ್ತಲ್ಲಿ ನಮಗೆ ಬೇಕಾದಂತ ಬೀಜಗಳನ್ನ ನಾವೇ ಮಾಡಿ ಅದನ್ನ ಸ್ಟೋರ್ ಮಾಡಿ ಯಾವ ರೀತಿ ಉಪಯೋಗ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಸಸಿಗಳಿಂದ ನಾವು ಆಲೂಗೆಡ್ಡೆನ ಬೆಳೆದು ಆಲೂಗೆಡ್ಡೆಯನ್ನ 2 ಜನರೇಷನ್ ಬೆಳೆದು ಸುಮಾರು G1 ಜನರೇಷನ್ ಅಥವಾ G2 ಜನರೇಷನ್ ನಾವು ಹೊಲಗಳಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ರೈತರುಗಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಸೊ ಅಂಗಾಂಶ ಆಲೂಗೆಡ್ಡೆಯಿಂದ ನಾವೇ G1 ಅಥವಾ G2 ಬೀಜಗಳನ್ನ ಉತ್ಪಾದನೆ ಮಾಡಿಕೊಂಡ್ರೆ ಆ ಬೀಜಗಳನ್ನ ನಾವೇ ನಮ್ಮ ಹೊಲದಲ್ಲಿ ಹಾಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಆಗ ಬೇರೆ ಬೀಜದ ಮೇಲೆ ಅವಲಂಬಿತರಾಗುವ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಮಾರ್ಕೆಟಲ್ಲಿ ಏನಾಗ್ತದೆ, ಈಗ ಮಾರ್ಕೆಟಲ್ಲಿ ಸಿಗುವಂತ ಬೀಜ 7ನೇ ಜನರೇಷನ್ 8ನೇ ಜನರೇಷನ್ ಅಥವಾ 10ನೇ ಜನರೇಷನ್ ಯಾರಿಗೂ ಗೊತ್ತಿಲ್ಲ. ಅದು ಪಂಜಾಬ್ ಅಥವಾ ಬೇರೆ ಬೇರೆ ಕಡೆ ಉತ್ಪಾದನೆ ಆಗಿ ಬರ್ತಾ ಇದೆ. ಈಗ ಆ ಬೀಜದ ಗುಣಮಟ್ಟನೂ ಸಹ ನಮಗೆ ಕಳಪೆ ಆಗಿರೋದ್ರಿಂದ ಈ ರೀತಿ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ನಾವು ಇತ್ತೀಚೆಗೆ ಇಲಾಖೆ ಕಡೆಯಿಂದ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀವಿ. ನಮ್ಮ ಸಂಶೋಧನಾ ಕೇಂದ್ರಗಳು, ನಮ್ಮ ಇಲಾಖೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀವಿ ಅಂಗಾಂಶ ಆಲೂಗೆಡ್ಡೆ ಕುಡಿಕಂಡ ಸಸಿಗಳ ಬಗ್ಗೆ. ರೈತರಿಗೂ ಸಹ ತುಂಬಾ ಅವೇರ್ನೆಸ್ ಬಂದಿದೆ. ಆದರೆ ನಮ್ಮಲ್ಲಿ ಏನಾಗ್ತದೆ, ನಾವು ಪ್ರಚಾರ ಕೊಡ್ತಾ ಇದ್ದೀವಿ. ಸೊ ಸರ್ಕಾರನೂ ಸಹ ಅದನ್ನು ಉತ್ತೇಜನ ಕೊಡಲಿಕ್ಕೆ ಒಂದು ಯೋಜನೆಯೂ ಸಹ ಹೊರತರ್ತಾ ಇದೆ. ಸೊ ರೈತರುಗಳು ಈಗ ನಮಗೆ ಬೀಜ ಬೇಕಷ್ಟೇ, ಮುಂದಿನ ಮುಂಗಾರಿಗೆ ಈ ಮುಂಗಾರಿನಲ್ಲಿ ಅವರು ಗಿಡವನ್ನು ಹಾಕೊಂಡ್ರೆ ಮುಂದಿನ ಮುಂಗಾರಿಗೆ ಅವ್ರಿಗೆ ಬೇಕಾದಷ್ಟು ಬೀಜವನ್ನು ಅವರೇ ಉತ್ಪಾದನೆ ಮಾಡ್ಕೋಬಹುದು. ಬೇಕಾದ್ರೆ ಉತ್ಪಾದನೆ ಮಾಡಬಹುದು, ತಂದು ಶೀತಲಗುದ್ದಲ್ಲಿ ಇಟ್ಟು ಅದನ್ನ ನೆಕ್ಸ್ಟ್ ಬೀಜ ಉಪಯೋಗ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ರೈತರು ಗಮನ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಆಕಾಶವಾಣಿ ಮೂಲಕ ಮತ್ತೆ ನಮ್ಮ ಇಲಾಖೆ ಮೂಲಕ ಇನ್ನೂ ಜಾಸ್ತಿ ಕಾರ್ಯಕ್ರಮ ಇದ್ರ ಬಗ್ಗೆ ಮಾಡೋಣ, ಮತ್ತೆ ಹೆಚ್ಚು ರೈತರ ಬಗ್ಗೆ ಮಾಹಿತಿ ಕೊಡೋಣ. ಇದ್ರ ಬಗ್ಗೆ ಈ ಕುಡಿಕಂಡ ಸಸಿ ತಂತ್ರಜ್ಞಾನ ಬಹಳ ಮುಖ್ಯ ನಮಗೆ. ನಮ್ಮ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಆಲೂಗೆಡ್ಡೆಯನ್ನು ಉಳಿಸ್ಬೇಕಂತ ಹೇಳಿದ್ರೆ ನಾವು ಈ ಕುಡಿಕಂಡ ಸಸಿಯ ತಂತ್ರಜ್ಞಾನವನ್ನು ನಾವು ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕಾಗ್ತದೆ, ಹೆಚ್ಚಿಗೆ ಪ್ರಚಾರ ಕೊಡಬೇಕಾಗ್ತದೆ, ರೈತರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ, ಮತ್ತೆ ಅವ್ರಿಗೆ ಇನ್ನೂ ಹೆಚ್ಚಿಗೆ ಮುಂದುವರೆದೊಂದು ಸಹಾಯಧನ ಕೊಟ್ಟರೆ ಇನ್ನೂ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಗಮನ ಕೊಟ್ಟು ಮಾಡೋಣ. ಕುಡಿಕಂಡ ಪದ್ಧತಿಯಲ್ಲಿ ಬೆಳೆಯಲಿಕ್ಕೆ ಈಗ ಏನಾದರೂ ಇಲಾಖೆಯಿಂದ ಸೌಲಭ್ಯಗಳು ಸಿಗ್ತವೆ? ಅದೇ ಹೋದ ವರ್ಷ ನಾವು ಸೌಲಭ್ಯ ಕೊಟ್ಟು ಎಕರೆಗೆ ಸುಮಾರು 30,000 ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟು ಅವ್ರಿಗೆ ಗಿಡದ ದುಡ್ಡು ಮತ್ತೆ ಬೇರೆ ಬೇರೆ ಅಂತರ ಬೇಸಾಯ ಮಾಡಲಿಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಅವರಿಗೆ ಎಕರೆಗೆ 30,000 ರೂಪಾಯಿ ಸಹಾಯಧನವನ್ನು ಕೊಟ್ಟು ಈಸಲು ಸರ್ಕಾರವನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಈಸಲು ಸಹ ಈ ಆಲೂಗೆಡ್ಡೆಯನ್ನ ಪ್ರೋತ್ಸಾಹ ಮಾಡಲಿಕ್ಕೆ, ಅದು ವಿಶೇಷವಾಗಿ ಕುಡಿ ಕಾಂಡ ಸಸಿಗಳ ತಂತ್ರಜ್ಞಾನವನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಎಕರೆಗೆ 30,000 ಅವಕಾಶವನ್ನು ಮಾಡಿಕೊಟ್ಟರೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಇದರಿಂದ ನಾವು ಹೆಚ್ಚಿಗೆ ರೈತರನ್ನ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳಿಕ್ಕೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಅವಕಾಶ ಮಾಡಿ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಿಗೆ ಅದು ನೋಡಬೇಕಾಗ್ತದೆ. ಆದರೆ ಏನೇ ಆಗಲಿ ನಾವು ಸಬ್ಸಿಡಿ ಮೇಲೆ ಅವಲಂಬಿತರಾಗದೆ ನಮಗೆ ಬೀಜ ಬೇಕು, ಮುಂದಿನ ಮುಂಗಾರಿಗೆ ಬೀಜ ಬೇಕು, ನಾವು ಬೇರೆ ಕಡೆ ಬೀಜ ತರೋದು ಬೇಕಾಗಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡು ಈ ಸಲ ಕೇವಲ 10 ಗುಂಟೆನಲ್ಲಿ ಒಂದು 15-20 ಸಾವಿರ ಖರ್ಚು ಮಾಡಿ ನೀವು ಬೆಳೆನ ಮಾಡಿದ್ದೆ ಆದರೆ 10 ಗುಂಟೆನಲ್ಲಿ ಮಾಡಿದರೆ ಕಣಾಕಣಿತವಾಗಿ ಹೇಳ್ತೀನಿ ನಿಮಗೆ ಮುಂದಿನ ಮುಂಗಾರಿಗೆ ಕನಿಷ್ಠ 8-10 ಎಕರೆಗೆ ಬೇಕಾಗುವಷ್ಟು ಆಲೂಗೆಡ್ಡೆ ಬೀಜವನ್ನು ನಾವೇ ಉತ್ಪಾದನೆ ಮಾಡ್ಕೊಳ್ಬೋದು. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಮನವರಿಕೆ ಮಾಡಿಕೊಡ್ತಿದ್ದೇವೆ. ಈಗಾಗಲೇ ನಮ್ಮೆಲ್ಲ ಅಧಿಕಾರಿಗಳಿಗಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಜೊತೆಗೆ ರೈತರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರಾದರೂ ರೈತರುಗಳು ಈ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಇದ್ದು ನಾನು ಈ ಕುಡಿಕಾಂಡ ಸಸಿಯನ್ನು ತಂತ್ರಜ್ಞಾನ ಅಳವಡಿಸಿಕೊಂಡು ನನ್ನ ಜಮೀನಿನಲ್ಲಿ ಆಲೂಗೆಡ್ಡೆನ ಬೆಳಿತೀವಿ ಅಂತ ಮುಂದೆ ಬಂದರೆ ಖಂಡಿತವಾಗಿ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ನಿಮಗೆ ನಾವು ಗಿಡಗಳನ್ನ ಎಲ್ಲೆಲ್ಲಿ ಗಿಡಗಳು ಲಭ್ಯ ಇದೆ ಅನ್ನೋದ್ರ ಮಾಹಿತಿಯನ್ನು ಕೊಡ್ತೀವಿ. ಜೊತೆಗೆ ತಾವು ಸಹ ಆ ನರ್ಸರಿಗೆ ಭೇಟಿ ನೀಡಿ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಅದನ್ನು ನಾವು ಸಹ ನೋಡಿ ಅದನ್ನು ಸಸಿಗಳನ್ನ ತಂದು ಬಿತ್ತನೆ ಮಾಡಿ ನಾನು ರೈತರಿಗೆ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಸಲ ಅಂಗಾಂಶ ಆಲೂಗೆಡ್ಡೆ ನೀವು ಬೆಳೆದಿದ್ದೇ ಆದರೆ ಖಂಡಿತವಾಗಿ ನಮ್ಮ ಮುಂದಿನ ಸಾಲದಲ್ಲಿ ಆಲೂಗೆಡ್ಡೆ ನಿಮಗೆ ಅದರದ್ದು ಒಂದು ಏನೋ ಡಿಫ್ರೆನ್ಸ್ ಗೊತ್ತಾಗ್ತದೆ, ಆ ವ್ಯತ್ಯಾಸ ಗೊತ್ತಾಗ್ತದೆ. ಮಾರುಕಟ್ಟೆ ಆಲೂಗೆಡ್ಡೆಗೂ ನೀವೇ ಬೆಳೆದಂಥ ಆಲೂಗೆಡ್ಡೆಗೂ ಒಂದು ಡಿಫ್ರೆನ್ಸ್ ಗೊತ್ತಾಗ್ತದೆ. ಅದೊಂದು ನೀವು ಪ್ರಯತ್ನ ಪಡಿ, ಕೇವಲ 10 ಗುಂಟೆ ಪ್ರಯತ್ನ ಪಟ್ಟರೆ ಸಾಕು. ಸೊ ಅದಿಟ್ಟಲ್ಲಿ ನಾನು ರೈತರಲ್ಲಿ ಇದನ್ನು ತಂತ್ರಜ್ಞಾನ ಅಳವಡಿಸಿಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ಅಂತಿಮವಾಗಿ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಅಂತಿಮವಾಗಿ ನಾನು ರೈತರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ವಿಶೇಷವಾಗಿ ನಾವೆಲ್ಲ ಪ್ರಮುಖವಾಗಿ ಆಲೂಗೆಡ್ಡೆ ಬೆಳೆಗಾರರು, ನಾವು ಆಲೂಗೆಡ್ಡೆನ ಮರೆಯೋದು ಬೇಡ. ಆಲೂಗೆಡ್ಡೆ ನಮಗೆ ಒಂದು ಭಾವನಾತ್ಮಕ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಬೇರೆ ಬೆಳೆ ರೀತಿಯಲ್ಲಿ ನಾವು ಇದನ್ನು ನೋಡೋದು ಬೇಡ. ನಾವು ಖಂಡಿತವಾಗಿ ಅದಕ್ಕೆ ರೋಗದ ಸಮಸ್ಯೆ ಇರಲಿ, ಬೀಜದ ಸಮಸ್ಯೆ ಇರಲಿ, ಬೇರೆ ಏನೇ ಸಮಸ್ಯೆಗಳಿರಲಿ, ನಾವು ಇಲಾಖೆ ಇದ್ದೀವಿ, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಿದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ, ಒಳ್ಳೊಳ್ಳೆ ಅಡ್ವಾನ್ಸ್ ರೈತರುಗಳಿದ್ದಾರೆ, ತಾವೆಲ್ಲ ಒಂದುಗೂಡಿ ಇಲಾಖೆ ಜೊತೆ ಕೈ ಜೋಡಿಸಿ ಆಲೂಗೆಡ್ಡೆ ನಮಗೆ ಒಂದು ವಾಣಿಜ್ಯ ಬೆಳೆಯಾಗೇ ನಮ್ಮ ಜಿಲ್ಲೆಯಲ್ಲಿ ಉಳಿಬೇಕದು. ಸೊ ನಾವೇಗೆ ಹಿಂದೆ 40-45 ಸಾವಿರ ಹೆಕ್ಟೇರ್ ಪ್ರದೇಶ ಅಂದ್ರೆ ಸುಮಾರು 1-1.5 ಲಕ್ಷ ಎಕರೆವಷ್ಟು ನಾವು ಆಲೂಗೆಡ್ಡೆ ಬೆಳೀತಾ ಇದ್ದು ಅದೇ ಇತಿಹಾಸ ನಾವು ಮರುಕಳಿಸಬೇಕು. ನಾವೆಲ್ಲ ಶ್ರಮ ಬೀಳೋಣ, ಸ್ವಲ್ಪ ಶ್ರಮ ಆಗ್ಬೋದು. ಆಮೇಲೆ ನಮಗೆ ಏನೋ ಬೇರೆ ಬೇರೆ ಎದುರಿಸೋದು ಇದೆ ನಮ್ಮಲ್ಲಿ, ನೀವು ಆಲೂಗೆಡ್ಡೆ ಹಾಕಿದ್ರೆ ನಿಮಗೆ ರೋಗ ಬಂದ್ಬಿಡ್ತದೆ, ಜೋಳ ಹಾಕೋ ಮರೆಯ ಜೋಳ ಹಾಕಿದ್ರೆ ನಿಮ್ಗೆ ಯಾವ ರೋಗನೂ ಬರೋದಿಲ್ಲ, ಏನು ಬರೋದಿಲ್ಲ, ಶುಂಠಿ ಆಗಿ ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಸಿಗ್ತದೆ ನಿಮಗೆ. ಈಗ ಆಲೂಗೆಡ್ಡೆಗೆ 2-3 ತಿಂಗಳು ಬೆಳೆದಿರ್ತೀಯ, ಒಂದ್ಸಲ ಅಂಗಮರಿ ರೋಗ ಬಂದ್ರೆ ಇಡೀ ಹೊಲಕ್ಕೆ ಹೊಲ ನಾಶ ಆಗ್ತದೆ, ನಿನಗೆ ಇರೋ ದುಡ್ಡು ಸಿಗೋದಿಲ್ಲ, ನೀನು ಹಾಕಿರೋದು ನಿನಗೆ ಲಾಭ ಇರಲಿ, ಹಾಕಿರೋ ದುಡ್ಡು ಹಾಕಿರುವಂತ ದುಡ್ಡು ಬಂಡವಾಳ ಸಿಗೋದಿಲ್ಲ ನಿನಗೆ ಅಂತ ರೈತರನ್ನ ಎದುರಿಸ್ತಾ ಇದ್ದಾರೆ ಈಗ. ಸೊ ಅದಕ್ಕೆ ರೈತರುಗಳು ಕಿವಿ ಕೊಡಬಾರದು. ನಾವೆಲ್ಲ ಆಲೂಗೆಡ್ಡೆ ಎಷ್ಟು ಸಾಧ್ಯವೋ ಅಷ್ಟು ಬೆಳೆಯೋಣ, ಅದನ್ನು ಬೆಳೆಯನ್ನು ಉಳಿಸೋಣ. ಜೊತೆಗೆ ಬೇರೆ ಬೇರೆ ತಂತ್ರಜ್ಞಾನಗಳು ಬಂದಿದೆ ಈಗ, ಸೊ ಇಲಾಖೆ ನಮ್ಮ ಜೊತೆಗಿದೆ, ಸೊ ನಮ್ಮ ಕುಡಿಕಂಡ ಸಸ್ಯ ತಂತ್ರಜ್ಞಾನ ನಮ್ಮಲ್ಲಿದೆ. ಸೊ ಇಲಾಖೆಯನ್ನು ಸಂಪರ್ಕ ಸತತವಾಗಿ ಸಂಪರ್ಕ ಮಾಡ್ತಾ ಇರಿ. ಬರೀ ನಮ್ಮಲ್ಲಿ ಏನಾಗ್ತದೆ, ಓನ್ಲಿ ಉದ್ಯೋಗ ಖಾತರಿ ಯೋಜನೆಗೆ ಅಥವಾ ಬೇರೆ ಯೋಜನೆಗಳಿಗೆ ಮಾತ್ರ ಸಂಪರ್ಕ ಮಾಡ್ತಾರೆ, ಇದು ತಾಂತ್ರಿಕ ಮಾಹಿತಿಗೆ ಸಂಪರ್ಕ ಮಾಡೋದಿಲ್ಲ. ತಾಂತ್ರಿಕ ಮಾಹಿತಿಗೂ ಸಂಪರ್ಕ ಮಾಡಿ ತಾವು ನಮ್ಮ ಇಲಾಖೆ ಜೊತೆ ಇರಿ ಸದಾ, ಆಲೂಗೆಡ್ಡೆಯನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳಿ ರೈತರಿಗೆ ಆಲೂಗೆಡ್ಡೆ ಕೈ ಬಿಡ್ಬಿಡಿ ಅಂತ ಮನವಿ ಮಾಡ್ತಾ ಇದ್ದೇನೆ ನಾನು. ಕುಡಿಕಾಂಡ ಸಸಿಗಳು ಬೇಕು ಅಂತ ಹೇಳಿದ್ರೆ ಯಾರನ್ನು ಸಂಪರ್ಕ? ಖಂಡಿತವಾಗಿಯೂ ನಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿದ್ದಾರೆ. ಈಗ ಪ್ರತಿ ಹೋಬಳಿನಲ್ಲೂ ರೈತ ಸಂಪರ್ಕ ಕೇಂದ್ರದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿದ್ದಾರೆ, ಅಥವಾ ನಮ್ಮ ತಾಲೂಕಿನಲ್ಲಿ ಪ್ರತಿ ತಾಲೂಕು ತೋಟಗಾರಿಕೆ ಇಲಾಖೆ ಕಚೇರಿ ಇದೆ, ನೀವು ಸಂಪರ್ಕ ಮಾಡಿದರೆ ಸಾಕು, ಖಂಡಿತವಾಗಿ ನಿಮಗೆ ಅವರು ಸಸಿಗಳ ಲಭ್ಯತೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9444-864-1618.

ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ. ಈಗ ಚಿತ್ರಗೀತೆ. ಕಾರ್ತಿಕ್ ಹಾಗೂ ಮಾಳವಿಕಾ ಅವರು ಹಾಡಿರುವ ಚಂದ್ರಲೇಖ ಚಿತ್ರದ ಗೀತೆ ಕೇಳುತ್ತಿರುವರೆ.